ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು. ಇದ್ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಕೃಷಿ, ಮೌಲ್ಯವರ್ಧನೆ ಹಾಗೂ ಮಾರಾಟದಲ್ಲಿನ ಅನುಭವ ಕುರಿತು ಮಳವಳ್ಳಿ ತಾಲೂಕು ದೊಡ್ಡ ಭೂವಳ್ಳಿಯ ಬಿ ಮಹೇಶ್ ಕುಮಾರ್ ಹಾಗೂ ಶ್ರೀಮತಿ ಸೌಮ್ಯಾ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಮೂಡಿಬರಲಿದೆ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ವಿಶೇಷ ಅತಿಥಿಗಳಾಗಿ. ಅಪೂರ್ವವಾದ ಒಂದು ವಿಶ್ವಾಸ ಇರುವಂತಹ ದಂಪತಿಗಳು, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ದೊಡ್ಡ ಭೂವಳ್ಳಿಯಲ್ಲಿ ಬಿ ಮಹೇಶ್ ಕುಮಾರ ಹಾಗೂ ಅವರ ಶ್ರೀಮತಿ ಸೌಮ್ಯಾ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯಾಕೆ ವಿಶೇಷ ಅಂದರೆ, ಇವರಲ್ಲಿರುವಂತಹ ಒಂದು ಆತ್ಮವಿಶ್ವಾಸ, ಸಾವಯವ ಕೃಷಿಯ ಬಗ್ಗೆ ಇವರಿಗಿರುವಂತಹ ನಂಬಿಕೆ, ಸಿರಿಧಾನ್ಯಗಳನ್ನೇ ಬಳಸಿ ನಾನು ಆರೋಗ್ಯಯುಕ್ತವಾಗಿ ಇರ್ತೀನಿ, ಆರೋಗ್ಯವಂತ ಸಮಾಜಕ್ಕೆ ಕಾರಣ ಆಗ್ತೀನಿ ಅನ್ನೋ ಒಂದು ಬದ್ಧತೆ. ಇವತ್ತು ಮೈಸೂರು ಆಕಾಶವಾಣಿಯ ಈ ಕಾರ್ಯಕ್ರಮದಲ್ಲಿ ಇವರನ್ನು ಬರಹೇಳೋದಕ್ಕೆ ಕಾರಣ ಆಗಿದೆ ಅಂತ ನಾನು ತಿಳಿಸೋದಕ್ಕೆ ಬಹಳ ಸಂತೋಷ ಪಡ್ತೀನಿ. ಮಹೇಶ್ ಕುಮಾರ್ ಅವರು ಓದಿದ್ದು ತಾಂತ್ರಿಕ ಶಿಕ್ಷಣ, ಸುಮಾರು 14 ವರ್ಷಗಳ ಕಾಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಅವರು ಸೇವೆ ಸಲ್ಲಿಸಿದರು. ಪ್ರಸಿದ್ಧ ಅಂತಾರಾಷ್ಟ್ರೀಯ ಕಂಪನಿಗಳಲ್ಲೂ ಸಹ ಬೆಂಗಳೂರಿನಲ್ಲಿ ಸೇವೆ ಸಲ್ಲಿಸಿದರು. ಆ ನಂತರದಲ್ಲಿ ಕೃಷಿಗೆ ಮರಳಿದ್ದಾರೆ. ಅವರ ಶ್ರೀಮತಿ ಸೌಮ್ಯ ಅವರು ಬಿ ಎ ಪದವೀಧರೆ, ಜೊತೆಗೆ ಶಿಕ್ಷಣದಲ್ಲೂ ಸಹ ಡಿಪ್ಲೊಮೊವನ್ನು ಪಡೆದಿದ್ದಾರೆ. ಇಷ್ಟಿದ್ದು ಯಾಕೆ ಇವರು ಸಾವಯವ ಕೃಷಿಯತ್ತ ಅಥವಾ ಸಿರಿಧಾನ್ಯಗಳನ್ನು ಬಳಕೆ ಮಾಡಬೇಕು, ಅದಕ್ಕೆ ಒಂದು ವ್ಯಾಪಕ ಪ್ರಚಾರ ನೀಡಬೇಕು, ಈ ಬಗ್ಗೆ ಮನಸ್ಸು ಮಾಡಿದ್ರು ಅನ್ನೋದನ್ನು ನಾವು ಮುಂದಿನ ಮಾತುಕತೆಯಲ್ಲಿ ತಿಳಿಸ್ಕೊಳ್ಬೋದು. ಮಹೇಶ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಸೌಮ್ಯ ಅವರೇ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಧನ್ಯವಾದ. ಮಹೇಶ್ ಕುಮಾರ ಬಿ ಮಹೇಶ್ ಭೂವಳ್ಳಿ ಅಂತಾನೆ ನಿಮ್ಮನ್ನು ಕರೀತಾರೆ? ಹೌದು ಸರ್. ದೊಡ್ಡ ಭೂವಳ್ಳಿ ನಿಮ್ಮ ಊರು? ನಮ್ಮೂರು ಸರ್. ಹೌದು. ಊರಿಗೆ ಹೋಗಿ ಎಷ್ಟು ವರ್ಷ ಆಯಿತು, ಎಷ್ಟು ದಿನ ಆಯಿತು? ಇಲ್ಲ ಸರ್, ಈಗಲೂ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಪ್ರತಿ 15 ನಾವು ಊರಿಗೆ ಹೋಗ್ತೀವಿ ಸರ್. ವಾರ ಸಾಧ್ಯವಿದ್ರೆ ವಾರಕ್ಕೊಂದ್ಸಲ ಹೋಗ್ತೀವಿ ಸರ್. ಊರಲ್ಲಿ ಏನೆಲ್ಲ ಕೃಷಿ ಸರ್? ಊರಲ್ಲಿ ನಮ್ದು 2 ಬೋರ್ವೆಲ್ ಜಮೀನ್ ಇದೆ, ಇನ್ನೊಂದು 3 ಡ್ರೈ ಲ್ಯಾಂಡ್ ಅಂತ ಹೇಳ್ತಾರೆ ಆ ಥರ ಇದೆ. ಮತ್ತೆ ನಮ್ದು ತುಂಬಾ ಒಂದು 150 ವರ್ಷಗಳ ಹಿಂದಿನ ಮನೆ ಇದೆ ಸರ್. 8 ಕಂಬದ ಮನೆ ಇದೆ ಸರ್ ನಮ್ದು. ನಾನು ತಮಾಷೆ ಕೇಳಿದೆ, ಯಾಕಂದ್ರೆ ನೀವು ಕೃಷಿಯಲ್ಲೂ ತೊಡಗಿಸ್ಕೊಂಡಿರೋದ್ರಿಂದ ಊರಿಗೆ ಹೋಗ್ಲೇಬೇಕಾಗತ್ತೆ. ಹೌದು. ಹಾಗಾಗಿ ನಿಮ್ಮ ಬಾಯಿಂದಾನೇ ಬರ್ಲಿ ಅಂತ ಹೇಳಿದೆ. 14 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರಿ ಆ ಕ್ಷೇತ್ರದಲ್ಲಿ. ಹೌದು. ಆಮೇಲೆ ನಿಮಗೆ ಅದು ಸಾಕು ಅನ್ನಿಸ್ತು? ಹೌದು ಸರ್. ಆ ಸಂದರ್ಭನ ಸ್ವಲ್ಪ ಜ್ಞಾಪಿಸ್ಕೊಳ್ಳೋಕೆ ಸಾಧ್ಯನಾ? ಖಂಡಿತ ಸರ್, ಖಂಡಿತ. ನನ್ನ ಡಿಪ್ಲೊಮೋ ಆಯಿತು ಕೆ ಎಮ್ ದೊಡ್ಡಿನಲ್ಲಿ, 2005 ಪಾಸ್ ಔಟು, 2005-2006. ತದನಂತರ ನಾನು ಕೆಲಸಕ್ಕಾಗಿ ಬೆಂಗಳೂರಿಗೆ ಹೋಗ್ಬೇಕಾಗಿ ಬಂತು. ಈಗ ಡಿಪ್ಲೊಮಾ ಆದ ತಕ್ಷಣ ಯೂಶ್ವಲಿ ಟೆಕ್ನಿಕಲ್ ಜಾಬ್ ಕೋರ್ಸ್ಗಳಂತಾದರೆ ಬೆಂಗಳೂರಿನಲ್ಲೇ ಯೂಶ್ವಲಿ ನಾವು ಆ ಕಡೆನೇ ಹೋಗ್ಬೇಕಾಗತ್ತೆ. ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋದ ತಕ್ಷಣ ಒಂದು 6 ನಾನು ಅಲ್ಲದೆ, ಕೆಲಸಕ್ಕಾಗಲ್ಲದೆ. ತದನಂತರ ನನ್ನ ಸ್ನೇಹಿತರ ಒಂದು ಸಹಾಯದಿಂದ ಒಂದು HCL ಕಂಪ್ನಿನಲ್ಲಿ ಕೆಲಸ ಸಿಕ್ತು ಸರ್. ಅಲ್ಲೇನಂತಂದರೆ ಅಲ್ಲಿಂದ ನಮಗೆ ಒಂದು ಲೊಕೇಶನ್ ಕೊಡ್ತಾರೆ. ಅಲ್ಲಿಗಾಗಿ ತುಮಕೂರಿಗೆ ಹೋದೆ. ತುಮಕೂರಿನಲ್ಲಿ ಒಂದೂವರೆ ವರ್ಷ ಅಲ್ಲೂ ಕೆಲಸ ಮಾಡಿದೆ. ಅಂದರೆ ನಾನು ಕಂಪ್ಯೂಟರ್ ರಿಪೇರಿ ಅಂತಲೇ ಹೇಳ್ಬೋದು, ಒಂದು ಈಸಿಯಾಗಿ ಅರ್ಥ ಆಗಬೇಕು ಅಂದರೆ ಕಂಪ್ಯೂಟರ್ ರಿಪೇರಿ ಅಂತಹ ಕೆಲಸಕ್ಕೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಡಿಪ್ಲೊಮಾ ಇನ್ ANC. ಹೌದು, ಮಾಡಿಕೊಂಡು ಹೋದೆ. ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ನನಗೆ ವಿಪ್ರೋದಲ್ಲಿ ಜಾಬ್ ಆಯಿತು, ಆಫರ್ ಬಂತು. ಅದು ಮೈಸೂರಿಗೆ ಬಂದೆ. ಮೈಸೂರಿನಲ್ಲಿ ಸುಮಾರು ಒಂದು 3-4 ವರ್ಷ ತನಕ ಇಲ್ಲಿ ಕೆಲಸ ಮಾಡಿದೆ. ಇಲ್ಲಿ SBI ಬ್ಯಾಂಕ್ಗಳಾಗ್ಬೋದು, ಪೋಸ್ಟ್ ಆಫೀಸು, ತಾಲೂಕು ಆಫೀಸು, DC, ಇಲ್ಲಿ ಏನೇನು IT ಸೆಕ್ಷನ್ಸ್ ಇದೆಯೋ ಅಲ್ಲೆಲ್ಲ IT ಪೆರಿಫೆರಲ್ಸ್ ಅಂದರೆ ಕಂಪ್ಯೂಟರ್ಗಳಾಗ್ಬೋದು, ಲ್ಯಾಪ್ಟಾಪ್ಸ್ ಆಗ್ಬೋದು, ಪ್ರಿಂಟರ್ಸ್ ಆಗ್ಬೋದು, ಇದನ್ನೆಲ್ಲ ರಿಪೇರಿ ಮಾಡುವಂಥದ್ದು. ಅದಕ್ಕೆ ಲೀಡಾಗಿ ನಾನು ಮೈಸೂರಿಗೆ ಬಂದೆ ಸರ್. 3 ವರ್ಷ ಕೆಲಸಗಳ ಇಲ್ಲಿ ಮಾಡಿದೆ. ತದನಂತರ ಇಲ್ಲಿ ನನಗೆ ಒಂದು ಸ್ವಲ್ಪ ಆಫೀಸ್ನಲ್ಲಿ ಇಲ್ಲಿ ಫೀಲ್ಡ್ ವರ್ಕ್ ಇತ್ತು. ಎಲ್ಲ ತಾಲೂಕುಗಳನ್ನು ಸುತ್ತಾಡಿ ನನಗೂ 4-5 ವರ್ಷ ಕೆಲಸ ಮಾಡಿದ್ದೆ. ಹಾಗಾಗಿ ಬೆಂಗಳೂರಿಗೆ ಮತ್ತೆ ಮುಖ ಮಾಡುವಂತಹ ಪರಿಸ್ಥಿತಿ ಬಂತು ಸರ್. ಇಲ್ಲೆಲ್ಲ ನಾನು ಇಲ್ಲಿದ್ದಾಗ ನನಗೇನು ಊಟದ ತೊಂದರೆ ಇಲ್ಲ. ನಾನು ತುಮಕೂರಲ್ಲಿದ್ದ ನಿಜವಾಗ್ಲೂ ಒಳ್ಳೆ ಊಟ ಸಿಗ್ತಾ ಇತ್ತು. ಅಲ್ಲಿ ಗೋವಿಂದಪ್ಪ ಮೆಸ್ ಅಂತಲೇ ಇದೆ. ಮಧ್ಯಾಹ್ನ ಹೋದರೆ ಒಂದಿನ ಊಟ ಮಾಡಿದ್ರೆ ಸರ್ ನಾಳೆ ಮಧ್ಯಾಹ್ನದವರೆಗೂ ಊಟ ಬೇಕಾಗಿಲ್ಲ. ಅಷ್ಟು ಉತ್ಕೃಷ್ಟವಾಗಿ ಊಟ ಕೊಡ್ತಾರೆ. ಮುದ್ದೆ ಊಟ ಅಲ್ಲಿ, ಮುದ್ದೆ, ಬಸ್ಸಾರು ಈ ಥರ. ಮೈಸೂರಿನಲ್ಲೂ ನನಗೇನು ತೊಂದರೆ ಆಗಲಿಲ್ಲ. ಮತ್ತೆ ಬೆಂಗಳೂರಿಗೆ ಹೋದೆ ನೋಡಿ ವಾಪಸ್ಸು. ಅಲ್ಲಿ ಹೋದಾಗ ನನಗೆ ಅಲ್ಲಿ ಒಳ್ಳೆ ಕಂಪ್ನಿ ಸಿಕ್ತು. ಆಲ್ಮೋಸ್ಟ್ ನನಗೆ ಕಾಗ್ನಿಜೆಂಟಲ್ಲಿ ಡೆಸ್ಕ್ಟಾಪ್ ಲೀಡಾಗಿ ಜಾಬ್ ಆಗಿತ್ತು, ಆಫರ್ ಆಗಿತ್ತು. ಬಟ್ ನೀನು ಇಷ್ಟು ದಿನ ನೀನು ಫೀಲ್ಡಲ್ಲಿ ಕೆಲಸ ಮಾಡಿದ್ಯಾ, ನೀನೊಂದು ಮ್ಯಾನೇಜರ್ ಥರ ಕೆಲಸ ತಗೋ ಅಂತೇಳಿ ನನಗೆ ರೆಫರ್ ಮಾಡಿದ್ರು ಸ್ವಾಮಿ ಅನ್ನೋರು. ಆಗಲಿ ಸರ್, ತಾವು ಹೇಳ್ದಂಗೆ ಆಗಲಿ ಅಂತೇಳಿ ಅವ್ರ ಮೂಲಕ ಯೂನಿಸಿಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡಲ್ಲಿ ನನಗೆ ಜಾಬ್ ಆಯ್ತು ಸರ್. ಅಲ್ಲಿ ಅಲ್ಲಿಂದ ನನ್ನ ಒಂದು ಉನ್ನತ ಕೆರಿಯರ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು ಅಲ್ಲಿ. ಅಂದ್ರೆ ಒಂದು ಜೀವನದಲ್ಲಿ ನಾವು ಏನು ಪಡ್ಕೊಳ್ಬೇಕು ಆಸೆ ಪಡ್ತೀವೋ, ಹೌದು ಸರ್, ಆ ಮಟ್ಟಕ್ಕೆ ಹೋಗಿ ನೀವು. ತಂದೆ ತಾಯಿ ಆಸೆ ಇತ್ತು ನನ್ನ ಮಗ ಒಂದು ಒಳ್ಳೆ ಕಂಪ್ನಿನಲ್ಲಿ MNC ಕಂಪ್ನಿಯಲ್ಲಿ ಕೆಲಸ ಮಾಡಬೇಕು, ಒಳ್ಳೆ ಕೈ ತುಂಬಾ ಸಂಬಳ ತಗೋಬೇಕು ಅಂತ ಅವ್ರಿಗೂ ಆಸೆ ಇತ್ತು. ಅದೆಲ್ಲ ಎಷ್ಟು ದಿನ ನಡೀತು ಮತ್ತೆ ಆಮೇಲೆ? ಅದು ಈಗ ಆಲ್ಮೋಸ್ಟ್ 9th ನಡೀತಾ ಇದೆ ಸರ್, 9+ ಇಯರ್ಸ್ ಟೋಟಲ್. ಒಂದು ಓವರ್ಆಲ್ ಒಂದು IT ಕಂಪ್ನಿನಲ್ಲಿ 14 ವರ್ಷಗಳ ಸೇವೆ ಸಲ್ಲಿಸಿದ್ದೀನಿ ಸರ್. ಅಲ್ಲ, ನೀವು ಎಷ್ಟು ದಿನಗಳ ಕಾಲ ಆ ಒಂದು ಆ ಸ್ಥಾನದಲ್ಲಿ ಇದ್ರಿ, ಆಮೇಲೆ ನೀವು 9 ವರ್ಷಗಳ ಕಾಲ ಇದೆ ಸರ್ ಅಲ್ಲಿ. 9 ವರ್ಷ ನಾನು ಆಸ್ ಎ ಸ್ಟಾರ್ಟಿಂಗ್ ನಮಗೆ ಜೂನಿಯರ್ ಮ್ಯಾನೇಜರ್ ಅಂತ ಸಿಕ್ತು, ಅದಾದಮೇಲೆ ಪ್ರಮೋಟ್ ಆಗಿ ಮ್ಯಾನೇಜರ್ ಅಂತ ಕೆಲಸ ಮಾಡಿದೆ. ಅದಾದ ನಂತರ ನಾನು ಈಗ ಸದ್ಯಕ್ಕೆ ರಿಸೈನ್ ಮಾಡಿದ್ದೀನಿ ಸರ್, ಜಾಬ್ ರಿಸೈನ್ ಮಾಡಿ ಈಗ ಫುಲ್ ಟೈಮು ನಾನು ಇದನ್ನೇ ದೇಸಿ ಅಂಗಡಿ ಮತ್ತು ಸಿರಿಧಾನ್ಯ ಸಾತ್ವಿಕ ಆಹಾರನ ನಡೆಸ್ಕೊಂಡು ನಾನು ನನ್ನ ಧರ್ಮ ಪತ್ನಿ ಇಬ್ಬರನ್ನು ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ದೇಸಿ ಉತ್ಪನ್ನಗಳನ್ನು ಮಾರುವಂತಹ ದೇಸಿ ಅಂಗಡಿ, ಜೊತೆಗೆ ಸಿರಿಧಾನ್ಯಗಳನ್ನು ಬಳಸಿ ಖಾದ್ಯಗಳನ್ನು ತಯಾರು ಮಾಡಿ ಅದನ್ನು ಗ್ರಾಹಕರಿಗೆ ನೀಡುವಂತಹ ಸಿರಿಧಾನ್ಯ ಸಾತ್ವಿಕ ಆಹಾರ ಕೇಂದ್ರ ನೀವು ಮಾಡಿದ್ದೀರಿ, ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ. ಈಗ ಸೌಮ್ಯ ಅವರೇ, ನಿಮ್ಮನ್ನು ಮಾತಾಡಿಸ್ಬೇಕು, ಹೇಳಿ ನಿಮ್ಮ ಪರಿಚಯ, ನೀವು ಯಾವ ಊರಿನವರು? ಸರ್, ನಮ್ಮ ತಂದೆ ಊರು ಮದ್ದೂರಿನ ಹತ್ರ ಮಾಲ್ಗರ್ನಹಳ್ಳಿ. ನಾವು ಮಂಡ್ಯಕ್ಕೆ ಬಂದು 20 ವರ್ಷಗಳಾಯಿತು. ನಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ ನಗರಕ್ಕೆ ಸೇರಬೇಕಾಗಿತ್ತು. ನಮ್ಮ ಶಿಕ್ಷಣ ಎಲ್ಲ ಮಂಡ್ಯದಲ್ಲೇ ಆಗಿತ್ತು. ಕೆರಗೋಡಲ್ಲಿ DED ಮಾಡಿದ್ದು. DED ಮಾಡಾದ್ಮೇಲೆ 7 ವರ್ಷಗಳ ಕಾಲ ನಾನು ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತೆ. ನಂತರ ಮದುವೆ ಆಯಿತು. ಮದುವೆ ಆದಮೇಲೆ ಕೆಲಸಕ್ಕೆ ಹೋಗೋಕ್ಕಾಗಲಿಲ್ಲ. ಈಗ ಒಂದು ಪ್ರಶ್ನೆ ನಿಮ್ಮನ್ನು ಕೇಳಬೇಕು. ನೀವು ಮದುವೆ ಮಾಡ್ಕೊಂಡ ಕಾಲಕ್ಕೆ ಮಹೇಶ್ ಕುಮಾರ ಬಿ ಒಬ್ಬ ಟೆಕ್ಕಿ ಅಂದರೆ ಈ ಒಂದು IT ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಉನ್ನತ ಹುದ್ದೆಯಲ್ಲಿ ಇದ್ದವರು. ಹೌದು ಸರ್. ನೀವು ಒಂದು ಆಸೆಯಿಂದ ಮದುವೆ ಮಾಡ್ಕೊಂಡ್ರಿ, ನನ್ನ ಗಂಡನೂ ಈ ಥರ ಟೆಕ್ಕಿ ಇದ್ದಾನೆ, ಬೆಂಗಳೂರಿನಲ್ಲಿ ಒಳ್ಳೆಯ ಜೀವನ ಅಂತ. ನಿಜ. ಇವ್ರು ನೋಡಿದ್ರೆ ಮಾಮೂಲಿ ಕೃಷಿಗೆ ಬಂದ್ಬಿಟ್ರಲ್ಲ, ನಿಮಗೇನು ಬೇಜಾರು? ಹೇಳ್ಬೇಕಂದ್ರೆ ನನಗೆ ಬೆಂಗಳೂರು ಇಷ್ಟ ಇರಲಿಲ್ಲ. ಇವರು ಊರಲ್ಲೇ ಇದ್ದಿದ್ದು, ನಾನು ಇವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರು, ನಾನು ಊರಲ್ಲೇ ನಮ್ಮ ಅತ್ತೆ ಮಾವರ ಜೊತೆನೆ ಊರಲ್ಲೇ ಇದ್ದಿದ್ದು. ಇವರು ವಾರಕ್ಕೊಂದ್ಸಲ ಬರ್ತಾ ಇದ್ರು. ನನಗೆ ಅದ್ರಿಂದ ಬೆಂಗಳೂರಿಗೂ ಇಷ್ಟ ಅಷ್ಟೇನು ಇಷ್ಟ ಇರಲಿಲ್ಲ ಅಂದರೆ, ಬೆಂಗಳೂರಿನ ಆ ಥರ ಜೀವನ ನನಗೆ ಇಷ್ಟ ಇಲ್ಲದೆ ಕಣ, ಇದು ನನಗೇನು ಹೊಸ್ತ ನನಗೇನು ಅನಿಸ್ಲಿಲ್ಲ. ನನಗೆ ದುಡ್ಡಿಗೋಸ್ಕರ ಅದೇನು ಬೇಕಿಲ್ಲ, ನಂಗೆ ಮೇನು ಆರೋಗ್ಯ ಬೇಕಿತ್ತು, ಎಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋ ಆಸೆ ಇದ್ದಿದ್ರಿಂದ ಅದು ನನಗೇನು ಅಷ್ಟು. ಇದೊಂದು ರೀತಿ ನನ್ನಕ್ಕೆ ಒಂದು ಸಂಬಂಧ ಹೆಂಗಿದ್ರೆ ಸರ್, ಒಂದು ರೀತಿ ಕೋಇನ್ಸಿಡೆಂಟು. ನಮಗೆ ಗೊತ್ತಿಲ್ಲದಂಗೆ ಆಕೆ ಮನಸ್ಸಲ್ಲೇನಿದೆ ಅದೇ ನನ್ನ ಮನಸ್ಸಲ್ಲಿದೆ, ನನ್ನ ಮನಸ್ಸಲ್ಲೇನಿದೆ ಆಕೆ ಮನಸ್ಸಲ್ಲಿದೆ. ಇದಕ್ಕೆ ಸಾಥ್ ಕೊಟ್ಟರು ನಮ್ಮ ತಂದೆ ತಾಯಿ, ನಮ್ಮ ತಂದೆ ತಾಯಿ ಹಾಗೆ ಅವ್ರ ತಂದೆ ತಾಯಿ ಅಂದರೆ ನಮ್ಮ ಅತ್ತೆ ಮಾವ, ಜೊತೆಗೆ ನನ್ನ ಬಾಮೈದ, ಇವರೆಲ್ಲರೂ ಕೂಡ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಯಾವತ್ತೂ ಕೂಡ ನಾವು ಏನಾದ್ರು ಮಾಡ್ತಾ ಇದ್ದೀವಿ ಅಂದರೆ ಇದು ಮಾಡಬೇಡ ಆ ಥರ ಅಂತ ಯಾವತ್ತೂ ನಮ್ಮನ್ನು ಕಾಲೆಳೆಯಲಿಲ್ಲ. ನಿಮ್ಗೆ ಏನನ್ಸುತ್ತೋ ಅದನ್ನು ಮಾಡಿ ಅಂತಲೇ ಅವರು ಪ್ರೋತ್ಸಾಹ ಕೊಟ್ಟರು. ಆದರೆ ನಮ್ಮ ತಂದೆ ತಾಯಿಯವ್ರಿಗೆ ಜಾಬ್ ಬಿಟ್ಟು ಇದನ್ನು ಮಾಡ್ತಾ ಇದೆಯಲ್ಲಪ್ಪ, ಏನಾದ್ರು ನಿನಗೆ ಕೈ ಎತ್ತುತ್ತ ಅನ್ನೋದಂತೂ ಇದಿತ್ತು. ಆದರೆ ಇದರಲ್ಲಿ ಒಂದು ಹಿನ್ನೆಲೆ ಇದೆ ಸರ್, 3.5 ವರ್ಷ ಆಯಿತು ಈ ನಾವು ದೇಸಿ ಅಂಗಡಿ ಸ್ಥಾಪನೆ ಮಾಡಿ. ಇದಕ್ಕೂ ಹಿಂದೆ ನಾನು ಒಂದು ಏಜೆನ್ಸಿ ತಗೊಂಡಿದ್ದೆ. ಏಜೆನ್ಸಿ ತಗೊಂಡು ಒಂದು ನಮ್ಮ ಸ್ನೇಹಿತರುಗಳೆಲ್ಲ ಸೇರಿಕೊಂಡು ಮಾಡಿದ್ವಿ. ಅಲ್ಲಿ ನಾನು ಒಂದು ಸ್ವಲ್ಪ ಫೇಲ್ ಆಗಲಿಲ್ಲ, ಎಚ್ಚೆತ್ಕೊಂಡು ಬಿಟ್ಬಿಟ್ಟೆ. ಅದೇನೋ ಒಂದು ಆಗಲಿಲ್ಲ ನಮಗೆ, ಅದು ಆಗ ಬರಲಿಲ್ಲ ನಮಗೆ. ಅದು ನಾಟ್ ರಿಲೇಟೆಡ್ ಟು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲ, ಅಥವಾ ಆರ್ಗ್ಯಾನಿಕ್ ರಿಲೇಟೆಡ್ ಅಲ್ಲ ಅದು. ಸೊ ಹಾಗಾಗಿ ನಾವು ಅಲ್ಲಿ ನನಗೆ ಅರಿವಾಯಿತು, ಓ ಇದು ನಾನು ಇದನ್ನು ಮುಟ್ಬಾರ್ದಪ್ಪ ವಿಷಯ, ಇದು ಪಾಪದ ಕೆಲಸ ಅಂತೇಳಿ ಕೈಬಿಟ್ಟೆ. ಏನಾದರೂ ಮಾಡಿದರೆ ಸಮಾಜ ಮುಖ್ಯವಾಗಿ ಒಂದು ಕೆಲಸ ಮಾಡ, ಅದು ಆರ್ಗ್ಯಾನಿಕ್ ಆಗಬೇಕು ಅಂದರೆ ವಿಷಮುಕ್ತ ಆಹಾರ ಪದಾರ್ಥವನ್ನು ಕೊಡುವಂಥದ್ದಾಗಬೇಕು ಅಂತ ಮನಸ್ಸಲ್ಲಿ ಬಂತು. ಎಂದಿಗೂ ನಾವು ದೇಸಿ ಅಂಗಡಿ ಸ್ಥಾಪನೆ ಮಾಡಬೇಕು, ಸಿರಿಧಾನ್ಯ ಸಾತ್ವಿಕ ಆಹಾರ ಸ್ಥಾಪನೆ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ. ನಾವು ಮೊದಲು ಕನ್ಸ್ಯೂಮ್ ಮಾಡೋಣ, ನಮಗಾಗಿರ್ತಕ್ಕಂತಹ ಒಂದು ಅನುಕೂಲತೆಗಳು, ಆರೋಗ್ಯದ ಮೇಲೆ ನಮಗೇನು ಅನಾರೋಗ್ಯ ಆಯಿತು ಅದು ಸರಿ ಆಯ್ತಲ್ಲ, ಅದು ಇತರರಿಗೆ ತಿಳಿಸ್ಬೇಕು ಅನ್ನೋದು ನಮ್ಮ ಮಹದಾಸೆ ಆಯಿತು. ಕಾರ್ಯಕ್ರಮ ಕೇಳ್ತಿರೋ ಅಂತ ನಮ್ಮ ಶ್ರೋತೃಗಳಿಗೆ ಅನಿಸ್ತಾ ಇರುತ್ತೆ, ಇವ್ರು ಯಾಕೆ ಕೆಲಸ ಬಿಟ್ರು ಅನ್ನೋ ಕಾರಣನೇ ಗೊತ್ತಾಗಲಿಲ್ಲ. ಖಂಡಿತ, ಇವತ್ತು ಹೇಳಬೇಕು ನೀವು ಅದನ್ನ ಸರ್. ಇವತ್ತು ನಾನು ಯೋಚನೆ ಮಾಡಿದ್ರೆ, ಇವತ್ತು ಒಂದು ಕ್ಷಣ ಯೋಚನೆ ಮಾಡಿದ್ರೆ ಅಷ್ಟು ಕೈ ತುಂಬ ಬರ್ತಾ ಇದೆ ಅಂತ ಸಂಬಳ ಬಿಟ್ಟು ಈ ಕೆಲಸಕ್ಕೆ ಬಂದು ನಿಜವಾಗ್ಲೂ ನಾನು ಸರ್ವೈವ್ ಆಗ್ತೀನಿ ಅಂತ ನನಗೆ ಗೊತ್ತಿಲ್ಲ ಸರ್. ಇವತ್ತು ಅನ್ನೋದನ್ನ ಹೇಳಿ ಹೇಳ್ತೀನಿ ಸರ್. ನನ್ನ ಅದೇ ನಾನು ಕೆಲಸ ಮಾಡ್ಬೇಕಾರೇನಾಯ್ತು, ನನಗೆ ಅಲ್ಲಿ ಅದು MNC ಕಂಪ್ನಿ US ಅಂದರೆ ಅಮೇರಿಕಕ್ಕೆ ನಾವು ಸಪೋರ್ಟ್ ಮಾಡಬೇಕಾಯಿತು. ಅಮೇರಿಕಕ್ಕೆ ಸಪೋರ್ಟ್ ಮಾಡಬೇಕಾದ್ರೆ ಈಗ ನಮ್ಮ ಇಂಡಿಯಾದಲ್ಲಿ 6 ಗಂಟೆ ಅಂತಂದರೆ, ಸಂಜೆ 6 ಗಂಟೆ ಅಂದರೆ ಅಲ್ಲಿ ಒಂದು ಬೆಳಗಿನ ಜಾವ 8 ಗಂಟೆ. ನಮ್ಗೆ ಇಲ್ಲಿ 8 ಗಂಟೆ ಆಗ್ತದಂಗೆ, ನೈಟ್ 8 ಗಂಟೆ ಆಗ್ತದೆ, ಅವ್ರಿಗೆ 10 ಗಂಟೆ. ಅಂದ್ರೆ ನಾವು ಸುಮಾರು ಅವ್ರಿಗೆ 4 ಗಂಟೆ ಆಗೋವರೆಗೂ ನಾವು ಕೆಲಸ ಮಾಡಬೇಕಿತ್ತು. ಅಂದರೆ ಇಲ್ಲಿ ಮಧ್ಯರಾತ್ರಿ 1 ಗಂಟೆವರೆಗೂ ಕೂಡ ನಾವು ಕೆಲಸ ಮಾಡಲೇಬೇಕಿತ್ತು. ಆಫೀಸಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಅವ್ರ ಜೊತೆ ಮೀಟಿಂಗ್ಗಳನ್ನು ಅಟೆಂಡ್ ಮಾಡಿಕೊಂಡು ಕೆಲಸ ಮಾಡಬೇಕಾಯಿತು. 1 ವರ್ಷ 2 ವರ್ಷ ನನಗೇನು ಅನ್ನಿಸ್ಲಿಲ್ಲ ಸರ್. ಅದಾದಮೇಲೆ ನನಗೇನಾಯಿತು, ಹೋಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ನನ್ನಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಯಿತು. ಅಂದರೆ ನನಗೆ ಪದೇ ಪದೇ ಹುಷಾರು ತಪ್ಪೋದು, ಮೇಯ್ನಾಗಿ ನನಗೆ ಮೆಟಬಾಲಿಸಮ್ಮು ಹಿಟ್ ಆಯಿತು ಸರ್. ಅಂದರೆ ಜೀರ್ಣಕ್ರಿಯೆ ಇದೆಯಲ್ಲ, ಅದು ನನಗೆ ತುಂಬ ತೊಂದರೆ ಕೊಡ್ತು. ಯಾಕೆ ಅಂತಂದರೆ ನಾವು ಊಟ ಈಗ ನಾವು ಒಂದು ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾಯಿರ್ತೀನಿ, ಸಡನ್ ನನಗೇನು ಹೊಟ್ಟೆ ಹಸಿತು ಅಂದರೆ ಕೆಫಿಟೇರಿಯಾಗೆ ಹೋಗುವ, ಅಲ್ಲಿ ನಮ್ಮ ಟೈಮ್ಗೆ ಊಟ ಸರಿಯಾಗಿ ಸಿಗ್ತಾಯಿರಲ್ಲ, ಖಾಲಿಯಾಗಿರೋದು. ಪಿಜ್ಜಾ ಆಗ್ಬೋದು, ಬರ್ಗರ್ ಆಗ್ಬೋದು, ಅಥವಾ ಏನೇ ಒಂದು ಬ್ರೆಡ್ ಐಟಮ್ಸ್ ಮೈದಾ ಹಿಟ್ಟಿನ ಐಟಮ್ಗಳಾಗ್ಬೋದು, ಬಿಸ್ಕೆಟ್ಸ್ ಆಗ್ಬೋದು, ಅಥವಾ ಜಂಕ್ ಫುಡ್ ಅಂತ ಏನು ಹೇಳ್ತೀವಿ, ಜ್ಯೂಸ್ ಆಗ್ಬೋದು, ಸಕ್ಕರೆ ಹಾಕಿರ್ತಕ್ಕಂಥ ಜ್ಯೂಸ್ ಆಗ್ಬೋದು, ಚಾಕ್ಲೇಟ್ಸ್ ಆಗ್ಬೋದು, ಏನು ಸಿಗುತ್ತೆ ಅದನ್ನು ತಿನ್ಕೊಂಡು ಒಂದು ಸ್ವಲ್ಪ ಟೀ ಕುಡ್ಕೊಂಡು ಬಂದುಬಿಡ್ತಾಯಿತ್ತು. ಆ ಟೈಮ್ಗೆ ಏನೋ ಒಂದು ಆಗಬೇಕಾಯ್ತು. ಮತ್ತೆ ಹೊಟ್ಟೆ ಹಸ್ದಾಗಲೂ ಅದೇ ಪರಿಸ್ಥಿತಿ, ನಮಗೆ ಸರಿಯಾಗಿ ಊಟ ಸಿಕ್ಕಿದ್ರು ಕೂಡ, ಈಗ ದೋಸೆ ಇಡ್ಲಿ ಸಿಕ್ಕಿದ್ರು ಕೂಡ ನಮ್ಗೆ ಯಾವುದು ಒಳ್ಳೆಯ ಸಾತ್ವಿಕ ಆಹಾರ ಅಂತೂ ಸಿಗ್ತಾ, ಅಂದರೆ ವಿಷಮುಕ್ತ ಆಹಾರ ಸಿಗ್ತಾ ಇರಲಿಲ್ಲ. ಇದೇನಾಯ್ತು, ನನಗೆ ತುಂಬ ಪರಿಣಾಮಕಾರಿಯಾಗಿ ಜೀರ್ಣಕ್ರಿಯೆಯಲ್ಲಿ ತುಂಬ ಹೊಡ್ತಾ ಬೀಳ್ತು. ಅಷ್ಟೊತ್ತಿಗೆ ಆಲ್ರೆಡಿ ಮದುವೆ ಆಗಿತ್ತು, ನಾನು ನನ್ನ ಪತ್ನಿಗೆ ಅಪ್ಡೇಟ್ ಮಾಡ್ತಾನೆ ಇದ್ದೆ, ನನಗೆ ಈ ಥರ ಜೀರ್ಣಕ್ರಿಯೆ ಪ್ರಾಬ್ಲಮ್ ಇದೆ ಕಣೆ. ಇದೇ ಕಾರಣಕ್ಕಾಗಿ ನನ್ನ ಮ್ಯಾನೇಜರ್ನ ಕೇಳಿಕೊಂಡು, ಮನಾಜ್ ಮಾತಾಯಿ ಅಂತೇಳಿ ಕೇರಳದವರು, ತುಂಬ ಒಳ್ಳೆಯ ಮ್ಯಾನೇಜರು, ಅವ್ರನ್ನ ಕೇಳಿಕೊಂಡು ವರ್ಕ್ ಫ್ರಮ್ ಹೋಮು ನಾನು ಮಂಡ್ಯದಲ್ಲೇ ಮಾಡಬೇಕು ಅಂತೇಳಿ ವಾರಕ್ಕೆ 1 ದಿನ 2 ದಿನ ಇಲ್ಲಿಗೆ ಬರ್ತಾ ಇದೆ. ಮತ್ತೆ ನೀವು ನಂಬ್ತಿರ ಬಿಡ್ತಾರೆ, ಪುರಿಗಾಲಿ ಅಂತ ಇದೆ ಸರ್ ನಮ್ಮೂರ ಪಕ್ಕ, ಡಾಕ್ಟರ್ ಪ್ರಸನ್ನ ಅಂತೇಳಿ ಒಳ್ಳೆ ಡಾಕ್ಟ್ರು, ನಾವೆಲ್ಲೂ ತೋರಿಸಲ್ಲ, ಹೋಗಿ ಅಲ್ಲೇ ತೋರಿಸ್ಕೊಂಡು 1 ಇಂಜೆಕ್ಷನ್ ಟ್ಯಾಬ್ಲೆಟ್ ತೊಗೊಂಡು ಮತ್ತೆ ಬಂದು ಹುಷಾರಾಗಿ ಮತ್ತೆ ಬೆಂಗಳೂರಿಗೆ ಹೋಗ್ತಾಯಿದ್ದೆ. ಇದೇನಾಯಿತು, ರೋಗ ನಿರೋಧಕ ಶಕ್ತಿ ತುಂಬ ಕುಂಠಿತಗೊಳ್ತು. ಈಗ ಒಂದು ಸ್ವಲ್ಪ ವೆದರ ಮಳೆ ಬಿತ್ತು ಅಂದರೆ ನನಗೆ ಮೂಗು ಕಟ್ಕೊಂಡ್ಬಿಡೋದು ಸರ್, ಮೂಗು ಕಟ್ಕೊಂಡು ಸೈನಸ್ ಥರ ಆಗೋಗ್ಬಿಡೋದು, ಇಲ್ಲಾಂದರೆ ಜ್ವರ ಬಂದ್ಬಿಡೋದು, ಈ ರೀತಿ ಆಗ್ತಾಯಿತ್ತು. ನನ್ನಲ್ಲಿ ಏನೋ ಸಮಸ್ಯೆ ಇದೆ, ಏನೋ ಆಗ್ಬಿಟ್ಟಿದೆ ಅನ್ನೋ, ನನಗೆ ಜಿಗುಪ್ಸೆ ಬಂದ್ಬಿಡ್ತು, ಈ ಥರ ಆಯ್ತಲ್ಲಪ್ಪ ಹೆಂಗೆ ಅಂತೇಳಿ. ಸರಿ, ಕೊನೆಗೇನಾಯಿತು, ನಾನು ಏನಾದರೂ ಇದಕ್ಕೊಂದು ದಾರಿ ಕಂಡಿಡ್ಕೋಬೇಕು ಅಂತೇಳಿ ನಾನೇ ಅಡುಗೆ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಮಜ್ಜಿಗೆ ಮಾಡ್ಕೊಳ್ಳೋದು, ಹೊರಗಡೆಯಿಂದ ತಂದು ಅನ್ನ ಸಾಂಬಾರು ನಾನೇ ಮಾಡ್ಕೊಂಡು ಹೋಗೋದು. ಮುದ್ದೆ ಒಂದೊಂದು ದಿನ ಟೈಮ್ ಸಿಕ್ತಾಗ, ಊರಲ್ಲಿದ್ದಾಗ ಈಕೆ ನಮ್ಮ ಧರ್ಮಪತ್ನಿ ಅಮ್ಮ ಇವರೆಲ್ಲ ಇಲ್ಲಿಂದನೇ ಊಟ ಕೊಡೋರು, ನಾನು ಬೆಂಗಳೂರು ತೊಗೊಂಡೋಗ್ತಾಯಿದ್ದೆ. ಸರಿ, ಇದಾದ ನಂತರ ನನಗೇನು ತಿಂದರೆ ಏನಾಗುತ್ತೆ ಅಂತ ನನಗೆ ಗೊತ್ತಾಗ್ತಲ್ಲ. ಸೊ ಕೊನೆಗೇನಾಯಿತು, ಒಂದು ಫೈನ್ ಡೇ ವಾಟ್ಸಪ್ ಮೆಸೇಜ್ ಬರುತ್ತೆ ಸರ್, ಒಂದು ವಿಡಿಯೋ ಬರುತ್ತೆ, ಬೈಟ್ ಒಂದು 10 ನಿಮಿಷದ ಬೈಟು, ಅದು ಬೇರೆ ಯಾರ್ದು ಅಲ್ಲ, ನಮ್ಮ ಮೈಸೂರಿನ ಟಿ ಕೆ ಲೆವಟ್ನಲ್ಲಿ ಇರ್ತಕ್ಕಂಥ ಡಾಕ್ಟರ್ ಖಾದರ್ ಸರ್ದು. ಆವಾಗ ಖಾದರ್ ಸರ್ ಅಂತ ಗೊತ್ತಿಲ್ಲ, ಟಿ ಕೆ ಲೆವಟ್ ಇದ್ದಾರೆ, ಮೈಸೂರವರು ಅಂತ ಗೊತ್ತಿಲ್ಲ. ನಾನು ಆ ವಿಡಿಯೋ ಹಿಂದ್ಗಡೆ ಬರ್ತಾ ಇರ್ತಕ್ಕಂಥ ಸ್ಕ್ರೀನ್ ಇತ್ತು, ಅಲ್ಲಿ ಒಂದು ನಂಬರ್ ಇತ್ತು, ನಂಬರ್ಗೆ ಕಾಲ್ ಮಾಡಿ, ಸರ್ ಇವ್ರು ಯಾರು ಮಾತಾಡ್ತಿರೋರು, ನನಗೆ ಇವ್ರ ನಂಬರ್ ಬೇಕು ಎಲ್ಲಿಯವರು ಅಂತ ಕೇಳಿದೆ. ಅವರು ಈಗೀಗೆ ಡಾಕ್ಟರ್ ಖಾದರ್ ಅಂತೇಳಿ ಮೈಸೂರಿನವರು, ಮಿಲೆಟ್ ಮ್ಯಾನ್ ಅಂತ ಕರೀತಾರೆ, ಸಿರಿಧಾನ್ಯಗಳ ಬಗ್ಗೆ ಅವರು ಏನು ಜಾಗೃತಿ ಮೂಡಿಸ್ತಾ ಇದ್ದಾರೆ ಅಂತ ಹೇಳಿ ಮಾಹಿತಿ ಕೊಟ್ಟರು. ಅವ್ರ ನಂಬರ್ ಸಿಗ್ಬೋದಾ ಅಂತ ನಂಬರು ಕಲೆಕ್ಟ್ ಮಾಡಿಕೊಂಡೆ, ಅಲ್ಲಿಂದ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದೆ, ಅವ್ರದ್ದು ಸುಮಾರು ಒಂದು 100+ ವೀಡಿಯೋಗಳು ನನಗೆ ಸಿಕ್ತು, ಎಲ್ಲನೂ ತಿಳ್ಕೊಂಡೆ ಸರ್. ಅವ್ರೇನು ಪ್ರತಿಯೊಂದು ವೀಡಿಯೋನಿಗೆ ಅವ್ರೇನೇನು ಮಾತ್ರ ಒಂದೊಂದು ಅಕ್ಷರ ನನ್ನ ಪದಗಳು ನನಗೆ ಮನಸ್ಸಲ್ಲಿ ಉಳ್ಕೋದು. ಹೇಗಾದರೂ ಮಾಡಿ ನಾನು ಡಾಕ್ಟರ್ ಖಾದರನ್ನ ಮೀಟ್ ಮಾಡಬೇಕು ಅಂತ ಹಂಬಲ ಸ್ಟಾರ್ಟ್ ಆಯಿತು. ಸರಿ, ಕೊನೆಗೆ ಹೆಂಗೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ಮೂಲಕ ಅವ್ರ ವಾಟ್ಸಪ್ ಗ್ರೂಪಿಗೆ ಸೇರಿಕೊಂಡೆ. ಜಂಗಲ್ ಕೃಷಿ ಅಂತ ಈಗಿದೆ ಸರ್, ಜಂಗಲ್ ಕೃಷಿ ಅಂತ ಇದೆ, ಆ ಗ್ರೂಪಲ್ಲಿ ನಾನು ಸೇರಿಕೊಂಡೆ. ಅಲ್ಲಿ ನಾನು ನನ್ನ ಸಮಸ್ಯೆಗಳನ್ನ ಹೇಳ್ತಾ ಬಂದೆ. ಅಷ್ಟೊತ್ತಿಗೆ ಆಲ್ರೆಡಿ ಬೆಂಗಳೂರಿನಲ್ಲಿ ನಾವು ಸಿರಿಧಾನ್ಯಗಳ ಬಳಕೆನ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ, ಅವರ ವೀಡಿಯೋಗಳು ನೋಡಿಕೊಂಡು, ಮನೆಯಲ್ಲಿ ಹೇಗೆ ಮಾಡೋದು ಅಂತ ನನ್ನಕ್ಕೆ ಮಾಡ್ಕೊಳ್ಳೋರು, ಸಿರಿಧಾನ್ಯಗಳದ್ದು ತಿಂಡಿಗಳನ್ನ ಮಾಡ್ತಾ ತಿಂತಾ ಬಂದ್ವಿ. ಮತ್ತು ನಾನು ಮಾಡ್ಕೊಂಡು ಗಂಜಿ ರೂಪದಲ್ಲಿ, ರೊಟ್ಟಿ ರೂಪದಲ್ಲಿ, ಅನ್ನದ ರೂಪದಲ್ಲಿ, ಬಿಸಿಬೇಳೆಬಾತ್ ಈ ರೀತಿ ಮಾಡ್ಕೊಂಡು ತಿಂತಾ ಬಂದ್ವಿ. ಕೊನೆಗೆ ನನಗೆ ಗ್ರೂಪಿಗೆ ಸೇರಿದ ಮೇಲೆ ನನಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗ್ತಾ ಹೋಗ್ತು. ಅಲ್ಲಿ ಒಂದು ಮೆಸೇಜ್ ಆಗ್ತೆ, ಸರ್ ನನಗೆ ಈ ಥರ ಸಮಸ್ಯೆ ಇದೆ, ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ನಾನು ಐ ಟಿ ಉದ್ಯೋಗದಲ್ಲಿದ್ದೀನಿ, ನಿಮ್ಮ ಸಲಹೆ ಬೇಕು ಅಂತ ಒಂದು ಮೆಸೇಜ್ ಆಗ್ತೆ. ನನಗೆ 9:30 ಕಾಲ್ ಮಾಡಪ್ಪ ಅಂತ ಅವರು ರಿಪ್ಲೈ ಮಾಡಿದ್ರು. ಅದೇ 9:00 ಸರ್, ಮೋಸ್ಟ್ಲಿ ನಾನು ಊರಲ್ಲಿದ್ದೆ ಅನಿಸುತ್ತೆ, ಗೊತ್ತಿಲ್ಲ, ನೆನಪಿಲ್ಲ. ಕಾಲ್ ಮಾಡಿದೆ ಸರ್, ಒಂದೇ ಮಾತು ಹೇಳಿದ್ರು, ನೋಡಪ್ಪ ನೀನು ಎಷ್ಟು ಸಂಬಳ ತಗೋತಾ ಇದೆ, ಏನು ಇದೆಯೋ ನನಗೆ ಗೊತ್ತಿಲ್ಲ, ಯಾವ ಲೆವೆಲ್ ಇದೆ ಗೊತ್ತಿಲ್ಲ, ನೀನು ಮಾಡ್ತಾ ಇರ್ತಕ್ಕಂಥ ಜಾಬು ನಿನಗೆ ಸೂಟಬಲ್ ಇಲ್ಲ, ಜಾಬ್ ಇಟ್ಬಿಡು, ಇಲ್ಲ ಅಂತಾರೆ ಬೆಳಗಿನ ಜಾಬದಲ್ಲಿ ಮಾಡು, ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು, ಬೇಗ ಮಲ್ಕೋಬೇಕು, ಈ ರೀತಿ ಮಾಡ್ಕೊ ಅಂತೇಳಿ ಅವರು ನನಗೆ ಸಲಹೆ ಕೊಟ್ಟರು. ಮತ್ತು ಊಟನ ನೀನು ಈ ರೀತಿ ಬದಲಾವಣೆ ಮಾಡ್ಕೊ, ಅಂದರೆ ಸಾತ್ವಿಕ ಆಹಾರ ಅಂದರೆ ಸಿರಿಧಾನ್ಯಗಳ ಜೊತೆಗೆ ಗಾಣದೆಣ್ಣೆ, ಸಾವಯವ ಪದ್ಧತಿಯಲ್ಲಿ ಬೆಳೆದಿರ್ತಕ್ಕಂಥ ಸೊಪ್ಪು ತರಕಾರಿಗಳು, ದವಸ ಧಾನ್ಯಗಳು ಈ ರೀತಿ ಮಾಡ್ಕೊ, ನಿನಗೆ ಖಂಡಿತ. ಮತ್ತು ಒಂದು ಸ್ವಲ್ಪ ಯೋಗಾಭ್ಯಾಸ ಇದೆಲ್ಲ ಮಾಡಿ, ಯೋಗಾಭ್ಯಾಸ ಅಂತೂ ಮೊದಲಿಂದ ಚಿಕ್ಕಂದ್ರಿನಂದು ನನಗೆ ಗೊತ್ತಿತ್ತು ಸರ್ ಮಾಡ್ತಾಯಿದ್ದೆ. ಹಾಗಾಗಿ ಅವತ್ತಿಂದ ನಾನು ಸಂಪೂರ್ಣವಾಗಿ ಬದಲಾದೆ. ಹಂತ ಹಂತವಾಗಿ ಅವರ ವಿಡಿಯೋ ಜೊತೆಗೆ ಹುಡುಕ್ಬೇಕಾದ್ರೆ ನನಗೆ ರಾಜೀವ್ ದೀಕ್ಷಿತ್ ಅವ್ರದ್ದು ಪ್ರೇರೇಪಣೆ ಸಿಕ್ತು, ದಿವಂಗತ ನಾಡೋಜ ನಾರಾಯಣ ರೆಡ್ಡಿ ಅವ್ರದ್ದು ನನಗೆ ಪ್ರೇರೇಪಣೆ ಆಯಿತು, ಮತ್ತು ಡಾಕ್ಟರ್ ಬಿ ಎಮ್ ಹೆಗ್ಡೆ, ಮತ್ತು ಎಚ್ ಎಸ್ ಪ್ರೇಮ, ಮತ್ತು ಡಾಕ್ಟರ್ ಗಿರಿಧರ್ ಕಚೆ, ಶ್ರೀಶೈಲ ಬಾದಾಮಿ, ಮತ್ತು ಯೋಗ ಪ್ರತಿಷ್ಠಾನ ಪ್ರಹ್ಲಾದ್ಜಿ ಅಂತ ಇದ್ದಾರೆ, ಇವರೆಲ್ಲರ ಸಂಪರ್ಕ, ಮತ್ತು ಯೋಗ ವಿಸ್ಮಯ ಅನಂತ್ ಜಿ ಅವ್ರದ್ದು, ಇವರೆಲ್ಲರೂ ಕೂಡ ಒಂದೇ ಮನಸ್ಸಿನವರು, ಎಲ್ಲರೂ ಕೂಡ ಇವರ ಉದ್ದೇಶ ಏನಂದ್ರೆ ವಿಷಮುಕ್ತ ಆಹಾರ ಸೇವಿಸಿ ಆರೋಗ್ಯದಿಂದಿರಿ, ಯಾರನ್ನೂ ದ್ವೇಷಿಸಬೇಡಿ, ನಿಯತ್ತಿನಿಂದ ಬದುಕಿ, ಇವರೆಲ್ಲರದ್ದು ಒಂದೇ ಘೋಷ ಆಗಿತ್ತು. ಇದನ್ನೆಲ್ಲರನ್ನೂ ವಿಡಿಯೋಗಳನ್ನ ನೋಡಿ ಅಡಾಪ್ಟ್ ಮಾಡ್ಕೊಂಡೆ ಸರ್ ಲೈಫಲ್ಲಿ. ಮೊದಲಿಂದನೂ ನಮ್ಗೆ ಆ ನೈತಿಕತೆ ಮೊದಲಿಂದನೂ ಇತ್ತು. ಆಹಾರದಲ್ಲಿ ಎಲ್ಲನೂ ಅಳವಡಿಸ್ಕೊಂಡು ನಮಗೆ ನಮ್ಮ ಒಳ್ಳೆತನ ಆಗ್ಬೋದು, ನಾವೇನು ಮನಸ್ಸಲ್ಲಿದೆ ಇದೆಲ್ಲ ನಮ್ಮ ತಂದೆ ತಾಯಿಯರ ಬಡವಳಿ. ಅವ್ರು ನಮ್ಗೆ ಹೇಳ್ಕೊಡಿದ್ರೆ ಒಂದನ್ನು ಮುಟ್ಟಬಾರ್ದು, ಒಂದನ್ನು ತಿನ್ನಬಾರ್ದು, ಯಾರನ್ನೂ ಅಸಹ್ಯ ಪಡಬಾರ್ದು, ಯಾರನ್ನೂ ದ್ವೇಷಿಸಬಾರ್ದು, ಇದೆಲ್ಲ ನಮ್ಮ ತಂದೆ ತಾಯಿ ಕಲಿಸ್ಕೊ. ಊಟದಲ್ಲಿ ನಮಗೆ ಇವರೆಲ್ಲರೂ ಕೂಡ ಪ್ರೇರೇಪಣೆ, ಮುಖ್ಯವಾಗಿ ಡಾಕ್ಟರ್ ಕಾದ. ಎಷ್ಟು ಕಾಲ ಆಯಿತು ನೀವು ಮೊದಲಿನ ಸ್ಥಿತಿಗೆ ಬರೋಕ್ಕೆ? ಸರ್ ಒಂದು 3-6 ತಿಂಗಳಾಯ್ತು ಸರ್. ಕಂಪ್ಲೀಟ್ಲಿ ಗುಣಮುಖ ಆಗಕ್ಕೆ ಒಂದೂವರೆ ವರ್ಷ ತಗೋದು ಸರ್. ನೀವು ಮಾತಾಡ್ತಾ ಹೇಳಿದ್ರಿ ನಿಮ್ಮ ತಂದೆ ತಾಯಿಗಳ ಬಗ್ಗೆ ಹೇಳಿದ್ರಿ, ಹಾಂ ಸರ್, ಅವ್ರದ್ದು ಒಂದು ಸಣ್ಣ ಪರಿಚಯ ಮಾಡಿಕೊಡಿ ಸರ್. ಖಂಡಿತ. ನೀವು ತಂದೆ ಹೆಸರು ಬಸವಣ್ಣ, ತಾಯಿ ಹೆಸರು ರತ್ನಮ್ಮ. ತಂದೆ ಮೂಲತಃ ಕೃಷಿಕರು, ರೇಷ್ಮೆ ಕೃಷಿ ಮತ್ತು ಕಡಲೆಕಾಯಿ ಬೆಳೆಯುವಂಥದ್ದು, ರಾಗಿ ಬೆಳೆಯುವಂಥದ್ದು ನಮ್ಮ ಮೂಲ ಕಸುಬು. ಜೊತೆಗೆ ನಮ್ಮ ತಾಯಿ ಹೌಸ್ ವೈಫು. ನನ್ನ ಜೊತೆ ಇಬ್ಬರು ಅಕ್ತಿರಿದ್ದಾರೆ ಸರ್. ಅವರು ಇಬ್ಬರಿಗೂ ಮದುವೆ ಆಗಿದೆ, ಇಬ್ಬರಿಗೂ ಸೋದರ ಮಹೋದರಿಗೆ ಕೊಟ್ಟು ಮದುವೆ ಮಾಡಿದ್ದೀವಿ. ಇಬ್ಬರು ಕೂಡ ಅವ್ರ ಪಡ್ಗವ್ರ ಒಬ್ಬನೇ ಮಗ. ನೀವು? ನಾನು ಮಗ ಒಬ್ಬನೇ ಸರ್. ಈಗ ಕೃಷಿ ಭೂಮಿಯ ವಾರಸುದಾರ ನೀವೇ ಆಗಿದ್ದೀರಿ? ನಾನೇ ಆಗಿದ್ದೀನಿ ಸರ್. ಹೌದು. ಈಗ ಸೌಮ್ಯ ಅವರನ್ನು ಮಾತಾಡ್ಸೋಣ. ಸೌಮ್ಯ ಅವರೇ, ಒಟ್ಟಿನಲ್ಲಿ ಇವರ ದೆಸೆಯಿಂದ ನೀವು ಮಾಡ್ತಿದ್ದ ಅಡುಗೆಗಳೆಲ್ಲ ಬದಲಾದವು ಅಲ್ವಾ? ಮೊದಲು ಏನು ಅಡುಗೆ ಮಾಡ್ತಿದ್ರಿ ಅಲ್ಲೆಲ್ಲ ಸಿರಿಧಾನ್ಯಗಳು, ಅಕ್ಕಿಯ ಬದಲಾಗಿ ಆ ಜಾಗದಲ್ಲಿ ಸಿರಿಧಾನ್ಯಗಳು ಬಂದು ಹೊಸ ಅಡುಗೆಗಳನ್ನ ಕಲಿತ್ರ? ಹಳೆದನ್ನೇ ಸಿರಿಧಾನ್ಯದಲ್ಲಿ ಮಾಡಕ್ ಶುರು ಮಾಡಿದ್ರ? ಸರ್ ಅಡುಗೆ ಅನ್ನೋದು ಹಳೇದು ಹೊಸದು ಅಂತ ಏನಿಲ್ಲ, ಅದ್ರ ಹಿಂದೆ ಮಾಡ್ತೀನಿ ಅಂದ್ರೆ ಅಕ್ಕಿ ಬಳಸಿ ನಾವ್ ಏನೇನು ಈಗ ಇವಾಗೆಲ್ಲ ಪಾಲಿಶ್ ಮಾಡಿಸೇ ತಾನೆ ಉಪಯೋಗಿಸೋದು. ಅದ್ರ ಬದಲಾಗಿ ಸಿರಿಧಾನ್ಯಗಳ ಆ ಜಾಗದಲ್ಲಿ ಅಕ್ಕಿ ಬದಲಾಗಿ ಸಿರಿಧಾನ್ಯಗಳನ್ನ ಬಳಸಿ ಅಡುಗೆಯನ್ನ ಮಾಡೋಕ್ಕೆ ಸ್ವಲ್ಪ ಸ್ವಲ್ಪ ಅಂದ್ರೆ ಅದು ಒಂದೇ ಸಲ ಮಾಡೋಕ್ಕೆ ಆಗಲ್ಲ, ನಿಧಾನಕ್ಕೆ ಹಂತ ಹಂತವಾಗಿ ಮಾಡ್ತಾ ಮಾಡ್ತಾ ಅದು ಗೊತ್ತಾಗುತ್ತೆ. ಮೇಯ್ನು ಸಿರಿಧಾನ್ಯಗಳನ್ನ ನೆನೆ ಹಾಕ್ಬೇಕು, 8 ಗಂಟೆಗಳ ಕಾಲ ನೆನೆಸಿ ಆಮೇಲೆ ಅದನ್ನ ಬಳಸ್ಬೇಕು. ಹಾಗೆ ಬಳಸಿದ್ರೇನೆ ಅದರಿಂದ ಆಗುವಂಥ ಉಪಯೋಗ ನಮಗೆ ಸಿಗುತ್ತೆ. ಹಿಂದೆಯಿಂದನೇ ಎಲ್ಲರೂ ತಿಂತಾ ಇರು ಸಿರಿಧಾನ್ಯಗಳನ್ನ ಬಳಸ್ತಾ ಇದ್ರು. ಅವರು ಗಂಜಿ ರೂಪದಲ್ಲಿ, ಅನ್ನ ರೂಪದಲ್ಲಿ, ಮೊಸರನ್ನ ಆ ರೀತಿ ಬಳಸ್ತಾ ಇದ್ರು. ಆದರೆ ಇತ್ತೀಚಿನ ಈ ಜನರೇಷನ್ಗೆ ಅದು ಕೆಲವರಿಗೆ ಇಷ್ಟಪಡಲ್ಲ. ಅದರಿಂದ ಅದನ್ನೇ ನಾವು ಈಗ ಮಾಡ್ತಾ ಇರೋವಂಥ ಪಲಾವ್ ಅಂತ ಹೇಳ್ಬೋದು, ಬಿಸಿಬೇಳೆಬಾತು, ಪೊಂಗಲ್ಲು, ಇಡ್ಲಿ, ದೋಸೆ, ಆ ಥರ ತಿಂಡಿಗಳನ್ನ ಸಿರಿಧಾನ್ಯಗಳನ್ನ ಬಳಸಿ ಹೇಗೆ ಮಾಡ್ಬೋದು, ಅದರಿಂದ ಹೇಗೆ ಆರೋಗ್ಯನೂ ಸಿಗುತ್ತೆ ಮತ್ತು ರುಚಿನೂ ಈಗ ಸಿಗುತ್ತೆ ಅಂತ ಮನೇಲಿ ನಾವು ಅದನ್ನು ಶುರು ಮಾಡಿದ್ವಿ. ಮನೇಲಿ ಮಾಡ್ಕೊಳ್ಳೋಕ್ಕೆ ದಿನ ನಮಗೆ ಬೇಕಾಗಿತ್ತಲ್ಲ ಫಸ್ಟು, ಅದರಿಂದ ಮನೇಲೇ ಒಂದೊಂದು ದಿನಕ್ಕೆ ಒಂದೊಂದು ಸಿರಿಧಾನ್ಯ, ಅದನ್ನೇ ಸಿರಿಧಾನ್ಯಗಳನ್ನ ಯಾವುದನ್ನು ಕೂಡ ಮಿಕ್ಸ್ ಮಾಡಿ ಎಲ್ಲಾ ಸಿರಿಧಾನ್ಯಗಳನ್ನ ಜೊತೆ ಮಾಡಿ ಉಪಯೋಗಿಸಬಾರ್ದು. ಏನು ಏನು ಪ್ರಯೋಜನ ಸಿಗಲ್ಲ. ಅದರಿಂದ ನಾವು ಪ್ರತಿದಿನ ಒಂದೊಂದು ಸಿರಿಧಾನ್ಯ, ಒಂದು ದಿನ ಸಾಮೆ, ಒಂದು ದಿನ ನವಣೆ, ಒಂದು ದಿನ ಆರ್ಕ, ಒಂದು ದಿನ ಊದ್ಲು, ಒಂದು ದಿನ ಕೊರ್ಲೆ, ಈ ರೀತಿ 5 ತರ ಸಿರಿಧಾನ್ಯಗಳನ್ನ ಬಳಸಿ ಅದರಿಂದ ಒಂದೊಂದು ದಿನ ಒಂದೊಂದು ತರ ತಿಂಡಿ ಮತ್ತೆ ಅಡುಗೆ ಆ ರೀತಿ ಮಾಡ್ಕೊಂಡು ಮಾಡ್ತಾ ಇದ್ವಿ. ಒಟ್ಟಿನಲ್ಲಿ ಮನೆಯಲ್ಲಿ ತಿಂಡಿಗಳು ಅದೇ ಆಯ್ತು, ಆದ್ರೆ ಎಲ್ಲದಕ್ಕೂ ಸಿರಿಧಾನ್ಯ ಬಂತು. ಜೊತೆಗೆ ಗಾಣದೆಣ್ಣೆ, ಮೈದಾ ಹಿಟ್ಟು ಬಳಸ್ತಾ ಇರ್ಲಿಲ್ಲ. ಬಿಳಿ ಸಕ್ಕರೆ, ಈ ಬಿಳಿ ವಿಷಯಗಳು ಅನ್ನುವಂಥದ್ದು, ಬಿಳಿ ಸಕ್ಕರೆ, ಮೈದಾ ಹಿಟ್ಟು, ಆಮೇಲೆ ರಿಫೈನ್ಡ್ ಆಯಿಲು, ಡಾಲ್ಡಾ, ಅದನ್ನೆಲ್ಲ ಸಂಪೂರ್ಣವಾಗಿ ಎಲ್ಲನೂ ಅದನ್ನ ತರೋದ್ ನಿಲ್ಸಿ ಸುಮಾರು 1-7 ವರ್ಷಗಳ ಹೋಯ್ತು ಸರ್. ಬಿಳಿ ಸಕ್ಕರೆ ಈಗ ನಾವು ಸೊಸೈಟಿನಲ್ಲಿ ತಗೋತಾ ಇದ್ವಿ. ಆಮೇಲೆ ಗೋಧಿ ಸಕ್ಕರೆ ಬದಲಾಗಿ ಬೆಲ್ಲ ಬಳಸ್ತೀವಿ. ಸಹ ಡಾಕ್ಟರ್ ಕಾದರ್ ಅವ್ರ ಪ್ರಕಾರ ಕಬ್ಬನ್ ಬೆಲ್ಲ ಬಳಸಲೇಬಾರ್ದು, ಅದು ಇಮ್ಮಿಡಿಯೇಟ್ ಶುಗರ್ನ ಸಪ್ಲೈ ಮಾಡ್ತೈತೆ. ಯಾಕೆ ತಾಟಿ ಬೆಲ್ಲ ಅಥವಾ ಕೋಕೋನಟ್ ಶುಗರು ಈ ರೀತಿ ನೈಸರ್ಗಿಕವಾಗಿರೋದನ್ನ ಬಳಸ್ಬೋದು. ಆದರೆ ಈಗಿನ 130 ಕೋಟಿ ಜನಸಂಖ್ಯೆಗೂ ಅಷ್ಟು ಬಳಸ್ತೀವಿ, ಅಷ್ಟು ಉತ್ಪಾದನೆ ಇಲ್ಲ. ಹಾಗಾಗಿ ಸಾವಯವ ಬೆಲ್ಲನ ಬಳಸ್ಬೋದು ಅನ್ನೋದು ಅನಿಸುತ್ತೆ, ಹಾಗಾಗಿ ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಸರ್. ಅಷ್ಟೇ, ನಾವು ತಾಟಿ ಬೆಲ್ಲ, ಸಾವಯವ ಬೆಲ್ಲ ಎರಡನ್ನೂ ಬಳಸ್ತೀವಿ. ನಾವಂತೂ ತಾಟಿ ಬೆಲ್ಲ ಬಳಸ್ತೀವಿ. ನಾವು ಪರ್ಸ್ನಲಾಗಿ ತಾಟಿ ಬೆಲ್ಲ ಬಳಸ್ತೀವಿ, ಜನರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸ್ತೀವಿ, ಅಗತ್ಯ ಉಳ್ಳವರು ಅದನ್ನ ತಗೊಂಡೋಗ್ತೀವಿ. ದೇಸಿಗೆಣ್ಣೆಯಲ್ಲಿ ಸಾವಯವ ಬೆಲ್ಲನೂ ಸಿಗುತ್ತೆ, ತಾಟಿ ಬೆಲ್ಲನೂ ಸಿಗುತ್ತೆ. ಇನ್ನು ಮಹೇಶ್ ಕುಮಾರ್ ಅವರೇ, ಇದರ ಒಂದು ಒಳ್ಳೆಯ ಅಂಶಗಳು ನಿಮ್ಮ ಗಮನಕ್ಕೆ ಬಂದವು. ಹೌದು ಸರ್. ಜೊತೆಗೆ ಕೃಷಿ ಕುಟುಂಬದ ಹಿನ್ನೆಲೆ ಇತ್ತು. ಹೌದು ಸರ್, ಹೌದು. ಈಗ ನಿಮ್ಮ ಒಂದು 5 ಎಕರೆ ಪ್ರದೇಶದಲ್ಲಿ, ಹೌದು ಸರ್, ಏನು ಬೆಳೆಗಳನ್ನು ನೀವು ಈಗ ಬೆಳೀತಾ ಇದ್ದೀರಿ ಸರ್? ನಾವು ಕೃಷಿ ಭೂಮಿ ಕಡೆ ನೀವು ತಿರುಗಿ ನೋಡೋದಕ್ಕೂ ಸಮಯ ಸಿಕ್ತು. ಹೌದು ಸರ್, ಶರೀರದಲ್ಲಿ ಶಕ್ತಿ ಬಂತು. ಹೌದು ಸರ್. ನಾನು ಬರೀ ಅವರಿವರು ಬೆಳೆದಿದ್ದನ್ನ ಪಡ್ಕೊಂಡು ಅದನ್ನು ಉಪಯೋಗಿಸ ಬದಲು ನಾನು ಸ್ವತಃ ಬೆಳಿಬಹುದು ಸರ್. ಹೌದು, ಆ ತರ ಪ್ರಯತ್ನ ಏನೆಲ್ಲ ಮಾಡಿದ್ರು? ಖಂಡಿತ ಮಾಡಿದ್ವಿ ಸರ್. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ, ನನ್ನ ಡಿಪ್ಲೊಮಾ ಮಾಡ್ತಾ ಇದ್ದೆ ಸರ್. 2002-2005 ನಾನು ಡಿಪ್ಲೊಮಾ ಮಾಡಿದೆ. ಈ ಮಧ್ಯ ಅವಧಿನಲ್ಲಿ ನಾನು ಕೃಷಿನೇ ಅವಲಂಬಿಸಿದ್ದೆ ಸರ್. ಜೊತೆಗೆ ನಾನು ಮಧ್ಯದಲ್ಲಿ ಕಂಪ್ಯೂಟರ್ ಕೋರ್ಸ್ಗಳಿಗೆ ಸೇರಿಕೊಂಡೆ, ಟೈಲರಿಂಗ್ ಕಲಿತೆ. ಇದ್ರ ಜೊತೆಗೆ ಕೃಷಿ ತುಂಬ ಆಸಕ್ತಿ ಇದೆ ನನಗೆ. ಅದೇನೋ ಒಂಥರ ಕೃಷಿ ಅನ್ನೋದೇನಿದೆ ಸರ್, ನಮ್ಮ ಬದುಕದು, ಅದರಲ್ಲಿ ನಮಗೆ ಇದು ಮೈಕೈ ನೋಯ್ತದೆ ಅಥವಾ ಇನ್ನೊಂದಾಗುತ್ತೆ ಅಲ್ವೇ ಅಲ್ಲ, ತುಂಬ ಖುಷಿಪಟ್ಟು ಮಾಡುವಂತಹ ಕೆಲಸ. ಉದಾಹರಣೆಗೆ ನಮ್ಮ ತಂದೆ ಜೊತೆಗೆ ನಾನು ಚಿಕ್ಕಂದ್ರಲ್ಲಿದ್ದಾಗ ಕಡಲೆಕ ಹಾಕ್ಬೇಕಾರೆ ಅಟ್ನ ಅಂತ ಮಾಡೋರು ಸರ್, ಒಂದು ಸಣ್ಣ ಗುಡಿಸ್ಲು ಮಾಡಿಬಿಟ್ಟು ಅಟ್ನ ಅಂತ ಹಾಕೋರು. ಅವರು ನನ್ನನ್ನು ಮುಸ್ಸಾಂಜೆ ಆದಮೇಲೆ ಅಲ್ಲಿ ಕರ್ಕೊಂಡು ಹೋಗೋರು, ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಮಲ್ಕೋತಾ ಇದ್ವಿ ನೈಟಲ್ಲಿ ಅಲ್ಲಿಗೆ. ಆಮೇಲೆ ಟೀ ಮಾಡ್ಕೊಂಡು ಹೋಗ್ತಾ ಇದ್ವಿ, ಟೀ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಸಿಗುವಂಥ ಸೊಪ್ಪು ಸೆದನೆಲ್ಲ ಅದನ್ನು ಟೀ ಬಿಸಿ ಮಾಡಿಕೊಂಡು ಕಡಲೆಕಾಯಿ ಸುಟ್ಕೊಂಡು ತಿಂದಿದ್ವಿ. ಈ ರೀತಿ ತುಂಬ ಚಿಕ್ಕಂದಿದ್ದಾಗ ಎಲ್ಲ ಅಭ್ಯಾಸ ಇತ್ತು. ಡಿಪ್ಲೊಮಾ ಮಾಡಬೇಕಾದ್ರೆ ನಮ್ಮಲ್ಲಿ ಕಮರ್ಷಿಯಲ್ ಬೆಳೆಗಳು ಜಾಸ್ತಿ ಆಗಿತ್ತು ಸರ್. ನಮ್ಮ ದೊಡ್ಡಬೋಳಿ ಅಂತಂದರೆ ಕೊಯಮತ್ತೂರಿನ MGR ಮಾರ್ಕೆಟಲ್ಲಿ ದೊಡ್ಡಬೋಳಿ ಅಂತಾರೆ, ಅಲ್ಲೊಂದು ಸಿಟಿ ಇದ್ದಂಗೆ, ಅಷ್ಟು ಫೇಮಸ್ ಇತ್ತು ಕೊಯಮತ್ತೂರಲ್ಲಿ. ನಮ್ಮೂರಲ್ಲಿ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ತುಂಬ ಬೆಳೀತಾರೆ, ಟೊಮೊಟೊ ಅಂತೂ ಹೇರಳವಾಗಿ ಬೆಳೀತಾರೆ. ನಾನು ಕೂಡ ಟೊಮೊಟೊ ಬೆಳೆಯನ್ನು ಸುಮಾರು 3 ವರ್ಷಗಳ ಕಾಲ ವರ್ಷಕ್ಕೆ 2 ಬೆಳೆ ಅಂತ ನಾನು ಬೆಳೆದೀನಿ ಸರ್. ಹಾಗಾಗಿ ನನಗೆ ಅದರ ಅನುಭವ ಇತ್ತು. ಬಟ್ ಅದ್ಯಾವುದು ಕೂಡ ಆರ್ಗ್ಯಾನಿಕ್ ಅಲ್ಲ, ಕೆಮಿಕಲ್ ಫಾರ್ಮಿಂಗ್ ಎಲ್ಲವೂ ಕೂಡ ಕೆಲವು. ಬಟ್ ಹೇಗೆ ಉಳಬೇಕು, ಹೇಗೆ ಬದುಕು ಕಟ್ಟಬೇಕು, ಹೇಗೆ ನೀರು ಹಾಯಿಸ್ಬೇಕು, ಎಷ್ಟು ಗೊಬ್ಬರ ಹಾಕಬೇಕು, ಯಾವ ಟೈಮಲ್ಲಿ ಏನು ಕಳೆ ಕೀಳಬೇಕು, ಇದೆಲ್ಲವೂ ಕೂಡ ಅರಿವಿತ್ತು. ಜೊತೆಗೆ ನಮ್ಮ ತಂದೆ ಹಿಂದಿನ ಕಾಲದ ಸಾಂಪ್ರದಾಯಿಕ ಕೃಷಿ, ಈ ಸಾವಯವ ಕೃಷಿಗೂ ಮುಂತೆ ಇದ್ದದ್ದು ಸಾಂಪ್ರದಾಯಿಕ ಕೃಷಿ. ಅದು ಯಾರು ಹೇಳಬೇಕಾಗಿಲ್ಲ, ಸಾಂಪ್ರದಾಯಿಕ ಆಗಲಿ ಸಾವಯವ ಅಂತ ಹೇಳಂಗೇ ಇಲ್ಲ, ಅದು ನ್ಯಾಚುರಲ್ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರು ಅರಿವು ಬರ್ದೇನೆ, ಈಗ ನಮ್ಮ ಮನೆಯಲ್ಲಿ ಹಸುಗಳಿತ್ತು, ನಾಟಿ ಹಸುಗಳಿತ್ತು, ಗೊಬ್ಬರನೆಲ್ಲ ತೊಗೊಂಡು ಹೋಗ್ಬಿಟ್ಟು ಹೊಲಕ್ಕೆ ಚೆಲ್ತಾ ಇದ್ದೆ, ಅದನ್ನೇನು ಯಾರು ಹೇಳಬೇಕಾಗಿಲ್ಲ. ಇದ್ರ ಜೊತೆಗೆ 2 ಉಳುಮೆ ಮಾಡ್ತಾ ಇದ್ವಿ, ಮಳೆ ಬಂದಾಗ ಬಿತ್ತನೆ ಮಾಡ್ತಾ ಇದ್ವಿ, ನಾವೇ ಕಳೆ ಕಿತ್ಕೋತಾ ಇದ್ವಿ, ರಾಗಿನೂ ಹಾಕ್ತಾ ಇದ್ವಿ. ಮತ್ತು ನಮ್ಮ ಊರ ಕಡೆ ಕಡ ಅಂತ ಹೇಳ್ತೀವಿ, ಕಡ ಅಂತಂದರೆ 7 ಪಟಗಳಿಗೆ 8 ಪಟಗಳಿಗೆ ಒಂದು ಕಡ ಬಿಡ್ತೀವಿ, ಅವರೆಕಾಳು, ಅಲಸಂದೆ, ತಡಗುಣಿ ಈ ರೀತಿ ಬಿಟ್ಕೊಂಡು ಅದನ್ನೆಲ್ಲ ಅವರೆಕಾಯಿ ನಮ್ಮ ತಾಯಿ ಜೊತೆ ಅವರೆಕಾಯಿ ಕುಯ್ಯೋಕೆ ಹೋಗ್ತಾ ಇದ್ದೆ, ತಡಗುಣಿಕಾಯಿ ಕೊಡೋಕೆ ಹೋಗ್ತಾ ಇದ್ದೆ. ಒಕ್ಕಣೆ ಹಾಕಿದಾಗ ನಮ್ಮ ತಂದೆ ಜೊತೆ ಒಕ್ಕಣೆ ಮಾಡಿದ್ದೀನಿ, ಕಡಲೆ ಬೀಜ ಬಿಡಿಸ್ಬೇಕಾದ್ರೆ ಆಳುಗಳ ಜೊತೆಗೆಲ್ಲ ನಾನು ಕಡಲೆ ಬೀಜ ಬಿಡಿಸಿದ್ದೀನಿ, ಉಳುಮೆ ಮಾಡಿದ್ದೀನಿ ಸರ್, ಎಲ್ಲ ಕೆಲಸನೂ ಮಾಡಿದ್ದೀನಿ. ನಮ್ಮದು ಟೋಟಲ್ 5 ಎಕರೆ ಇದೆ ಸರ್, 5 ಎಕರೆನಲ್ಲಿ 2 ಎಕರೆ ವೆಟ್ಲ್ಯಾಂಡ್, ಈಗ ಒಂದು 15 ವರ್ಷದಿಂದ ವೆಟ್ಲ್ಯಾಂಡ್ ಇದೆ, ಮೊದಲು ಅದು ಕೂಡ ಡ್ರೈ ಏರಿಯಾ ಇತ್ತು, ಇನ್ನು 3 ಎಕರೆ ಡ್ರೈ ಲ್ಯಾಂಡ್ ಇದೆ. ಡ್ರೈ ಲ್ಯಾಂಡಲ್ಲಿ ನಾವೇನು ಮಾಡ್ತೀವಿ, ಮಳೆ ಆಧರಿತ ರಾಗಿ ಬೆಳ್ಕೋತೀವಿ ಸರ್, ಮತ್ತು ಜೋಳ ಮಧ್ಯೆ ಕಡ ಅಂತ ಹೇಳಿದ್ರೆ ಅದೆಲ್ಲ ಬೆಳ್ಕೋತೀವಿ, ಇದೆಲ್ಲ ಇದು ಮಳೆ ಆಧರಿತ ಕೃಷಿ. ಅಲ್ಲಿಗೆ ನಾವು ಯಾವುದೇ ರೀತಿ ರಸಗೊಬ್ಬರ ಆಗಲಿ ಕ್ರಿಮಿನಾಶಕಗಳನ್ನು ಬಳಸಲ್ಲ, ನ್ಯಾಚುರಲ್ ಬೆಳಿತೀವಿ. ಇಲ್ಲಿ ವೆಟ್ಲ್ಯಾಂಡಲ್ಲಿ ಏನು ಮಾಡ್ತೀವಿ ಅಂದರೆ ಮೇವಿನ ಜೋಳ ಹಾಕ್ಬಿಡ್ತೀವಿ ಸರ್. ಈ ಮೇವಿನ ಜೋಳ ಹಾಕ್ಬಿಟ್ಟು ನಾವೇನು ಮಾಡ್ತೀವಿ, ಇದನ್ನು ಗೋಶಾಲೆಗಳಾಗ್ಬೋದು ಅಥವಾ ಯಾರು ಬಂದರೆ ಅದನ್ನು ಮಾರಾಟಕ್ಕೆ ಕೊಟ್ಬಿಡ್ತೀವಿ. ಈ ರೀತಿ ನಾವು ಕೃಷಿನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸಿರಿಧಾನ್ಯ ನೀವೇನು ಬೆಳೆ? ಇಲ್ಲ, ಸಿರಿಧಾನ್ಯನೂ ಬೆಳೆದೀನಿ ಸರ್. ಸಿರಿಧಾನ್ಯ 2 ವರ್ಷ ಸಿರಿಧಾನ್ಯ ಬೆಳೆದು ಜಾಸ್ತಿ ಹಾಕೋಕ್ಕೂಲ್ಲ, ಪ್ರಾಯೋಗಿಕ ಅಂತವಾಗಿ 10 ಕುಂಟೆಗೆ ನಾನು ಸಾಮೆ ಮತ್ತು ನವಣೆ ಹಾಕ್ತೆ, ಚೆನ್ನಾಗಿ ಬಂತು, ತುಂಬ ಚೆನ್ನಾಗಿ ಬಂತು. ಬಟ್ ಏನಂತಂದರೆ ನಮ್ಮ ಜಮೀನಿನ ಸುತ್ತಮುತ್ತ 2,000-3,000 ಎಕರೆ ಎಲ್ಲ ಎಲ್ಲರೂ ಕೂಡ ಕೆಮಿಕಲ್ ಫಾರ್ಮಿಂಗು. ಈ ಸಿರಿಧಾನ್ಯಗಳಿಗೆ ಹೆಚ್ಚಿನ ಕಾಟ ಅನ್ನೋದಕ್ಕಿಂತ ಪ್ರೀತಿಯಿಂದ ಬರುವಂಥವು ಹಕ್ಕಿಗಳು ಸರ್. ಹಕ್ಕಿಗಳಿಗೆ ಬಹಳ ಪ್ರಿಯವಾದ ಆಹಾರ ಅಂದರೆ ಸಿರಿಧಾನ್ಯಗಳು. ಆ ಹಾಲು ಕಚ್ಚಿದಾಗಂತೂ ಬಹಳ ಪೌಷ್ಟಿಕ ಆಹಾರ ಹಕ್ಕಿಗಳಿಗೆ. ಹಾಗಾಗಿ ಅದರ ಕಾಟಗಳಿರ್ತವೆ, ಅದನ್ನು ಪ್ರೀತಿಯಿಂದ ನೋಡಿಕೊಂಡ್ರೆ ಇನ್ನು ಉಳಿದಷ್ಟು ನಮ್ಮ ಭಾಗವಾಗಿ ಖಂಡಿತ ನಮಗೇನು ಸಿಗಬೇಕು ಅದು ಸಿಗುತ್ತೆ ಸರ್. ಎಷ್ಟು ಸಿಕ್ತು ಇಳುವರಿ ಸರ್? ನನಗೆ ಒಂದು 10 ಗುಂಟೆಗೆ ಸುಮಾರು 30-40 ಕೆಜಿ ಎಲ್ಲ ಒಂದು 50 ಕೆಜಿ ಅಷ್ಟು ಸಿಕ್ಕಿದೆ ಸರ್ ಒಂದಂದಾಜು. ಎರಡನೇ ಸತಿ ಹಾಕ್ದಾಗಲೂ ತುಂಬ ಚೆನ್ನಾಗಿ ಬಂತು. ಆ ಬಿತ್ತನೆ ಬೀಜ ಇವತ್ತು ನಾನು ಇಟ್ಕೊಂಡಿದ್ದೀನಿ ಸರ್. ಈಗ ಮುಂದಿನ ದಿನಗಳಲ್ಲಿ ನಾನು ಅದನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್. ಇನ್ನು ಈ ಸಂದರ್ಭದಲ್ಲಿ ನೀವು ದೇಸಿ ಉತ್ಪನ್ನಗಳನ್ನು ಆಹಾರ ಕ್ರಮದಲ್ಲಿ ನೀವು ಬಳಸ್ತಾ ಹೋದ್ರಿ, ಆ ಬಗ್ಗೆ ಮನವರಿಕೆ ಕುಟುಂಬಕ್ಕಾಯಿತು, ಬಂಧು ಬಳಗಕ್ಕಾಯಿತು, ಸಮುದಾಯಕ್ಕೆ ಆಯಿತು, ಹೌದು, ಇದೆಲ್ಲವೂ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಅಂಗಡಿನೋ ಹೌದು ನೀವೇ ಶುರು ಮಾಡಿದ್ರಿ? ಇಲ್ಲ ಸರ್, ಅಂಗಡಿ ವಿಚಾರಕ್ಕೆ ಬರೋದಾದ್ರೆ ನಮಗೆ ಕನಸಿರಲಿಲ್ಲ ಅಂಗಡಿ ಮಾಡಬೇಕು ಅಂತ. ಇದು ಹೇಗಾಯಿತು, ಈ ಅಂಗಡಿ ಕನಸು ಹೇಗೆ ಬಂತು ಅಂತಂದರೆ ನಮ್ಮ ಮನಸ್ಸಲ್ಲಿರಲಿಲ್ಲ. ಅದಕ್ಕೊಂದು ಹಿನ್ನೆಲೆ ಹೇಳ್ಬಿಡ್ತೀನಿ ಸರ್. ನಾವು ಹೀಗೆ ನನಗೆ 2017 ಈ ಅವೇರ್ನೆಸ್ಸು ತುಂಬ ಜಾಸ್ತಿ ಆಗ್ತಾಯಿತ್ತು. ನಾನು ಆಲ್ರೆಡಿ ಕನ್ವರ್ಟ್ ಆಗಿಬಿಟ್ಟಿದ್ದೆ, ಈ ಸಿರಿಧಾನ್ಯ ಮತ್ತು ಸಾವಯವ ಗಾಣದಣ್ಣೆ ಇದೆಲ್ಲ ಬಂದುಬಿಟ್ಟಿದೆ ನಮ್ಮ ಮನೆಯಲ್ಲೆಲ್ಲ ಇತ್ತು. ನನಗೆ ಆರೋಗ್ಯ ಚೇತರಿಕೆ ಆಯಿತು ಸರ್, ನನಗೆ ನಮ್ಮ ಮನೆಯವ್ರಿಗೆಲ್ಲ ಆರೋಗ್ಯ ಚೇತರಿಕೆ ಆಯಿತು, ನಾನು ಫಿಟ್ ಆ್ಯಂಡ್ ಫೈನ್ ಆದೆ. ಇದು ನನಗಾಗಿರ್ತಕ್ಕಂಥ ಅನುಕೂಲ ಸಮಾಜಕ್ಕೆ ತಿಳಿಸ್ಬೇಕು ಅನ್ನೋದು ನನ್ನ ಮೂಲ ಉದ್ದೇಶ ಆಯಿತು. ಅಲ್ಲಿಂದ ನಾನೇನು ಮಾಡಿದೆ, ನನ್ನ ಸಂಬಳದ ದುಡ್ಡಲ್ಲಿ ಪ್ರೊಜೆಕ್ಟರು ಮತ್ತು ಮೈಕು ಮತ್ತು ಒಂದು ಕ್ಯಾಮ್ರಾ ತೊಗೊಂಡೆ ಸರ್. ಇದನ್ನು ತೊಗೊಂಡು ನನ್ನ ಪ್ಲ್ಯಾನ್ ಏನಿತ್ತಂತಂದರೆ ರೈತರಿಂದ ಹೋಗಿ ಇಂಟರ್ವ್ಯೂ ಮಾಡೋದು, ಅಂದರೆ ಅವ್ರನ್ನ ಸಂದರ್ಶನ ಮಾಡಿ ಅವರ ಈಗ ಸಾವಯವ ಕೃಷಿಯಿಂದ ಏನು ಲಾಭ ಆಗ್ತಾಯಿದೆ, ಕಷ್ಟ ಎಷ್ಟಿದೆ, ನಿಜವಾಗ್ಲೂ ಸಾವಯವ ಕೃಷಿ ಮಾಡ್ಬೋದಾ, ಇದು ಒಂದು. ಮತ್ತು ಅವರಿಂದ ಬೆಳೆಗಳನ್ನು ಬೇರೆಯವ್ರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆ ಮಾಡೋಣ. ಅವರಿಂದ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಇಂಥವ್ರು ಈ ಥರ ಸಿಗುತ್ತೆ, ನೇರವಾಗಿ ಖರೀದಿ ಮಾಡಿ ಅಥವಾ ಅವರು ಹೇಳಿದ್ರೆ ನಿಮ್ಗೆ ಕಳಿಸ್ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಕಾನ್ಸೆಪ್ಟ್ ಇಟ್ಕೊಂಡೆ. ಎರಡನೇದು ಬಂದುಬಿಟ್ಟು ಅವೇರ್ನೆಸ್ಸು ಸ್ಕೂಲ್ಗಳಿಗೆ ಟಾರ್ಗೆಟ್ ಮಾಡಿದೆ. 8, 9, 10 ಕ್ಲಾಸ್ನ ವಿದ್ಯಾರ್ಥಿಗಳನ್ನು ನಾನು ಟಾರ್ಗೆಟ್ ಮಾಡಿದ್ರೆ ಈಗ ತುಂಬ ಮೆಚುರಿಟಿ ಇರ್ತದೆ, ಅವ್ರಿಗೆ ಕ್ಯಾಚ್ ಮಾಡುವಂತಹ ಮೆಚುರಿಟಿ ಇರ್ತದೆ. ನನ್ನ ಬಾಮಾಯ್ದ ಕೂಡ ಟೀಚರ್ ಸರ್, ಅವ್ರನ್ನ ಕೇಳಿದೆ, ನೋಡಪ್ಪ ನನಗೆ ಒಂದು ಹೆಲ್ಪ್ ಬೇಕು, ಬಿ ಓ ಆಫೀಸ್ನಲ್ಲಿ ನನಗೊಂದು ಪರ್ಮಿಷನ್ ಕೊಡಿಸ್ಬೇಕು, ಈ ರೀತಿ ನಾನು ಪ್ರಚಾರ ಮಾಡಲಿಕ್ಕೆ ಅಲ್ಲೋಗಿ ಮೈಕ್ ತೊಗೊಂಡು ಪ್ರೊಜೆಕ್ಟರ್ ಅಂದರೆ ವೀಡಿಯೋಗಳನ್ನೆಲ್ಲ ತೋರಿಸಿ ನಾನು ಅವ್ರನ್ನ ಮಾತಾಡಿಸಿ ಮಕ್ಕಳಿಗೆ ಮನೆಯಲ್ಲಿ ಒಂದು ಆಯುರ್ವೇದ ಗಿಡಗಳು, ಅಮೃತ ಪಳ್ಳಿ ಗಿಡಗಳಾಗ್ಬೋದು, ಇಪ್ಪಲಿ ಗಿಡ ಆಗ್ಬೋದು, ಇದನ್ನೆಲ್ಲ ಬೆಳೆಸಿ, ತುಳಸಿ ಬೆಳೆಸಿ, ತುಳಸಿಯನ್ನು ಈ ರೀತಿ ಬಳಸಿ, ಕಷಾಯ ಮಾಡ್ಕೊಂಡು ಕುಡಿರಿ, ಸಿರಿಧಾನ್ಯಗಳು ನಿಮ್ಮ ತಂದೆ ತಾಯಿಗಳಿ ಕೇವಲ 10 ಗಂಟೆಗೆ ಹಾಕಿ ನೀವೇ ಬಳಸುವಂತೆ, ಈ ರೀತಿಯ ಒಂದು ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು, ಪ್ರೆಸೆಂಟೇಷನ್ ಎಲ್ಲ ರೆಡಿ ಮಾಡ್ಕೊಂಡು ರೆಡಿ ಮಾಡಿಕೊಂಡೆ. ಜೊತೆಗೆ ನನ್ನ ಧರ್ಮಪತ್ನಿ ಕೂಡ ಅವರು ಕೂಡ ಸಾಥ್ ಕೊಟ್ಟರು. ಆಯಿತು ಅಂತೇಳಿ ಸುಮಾರು ಕಡೆ, ಉದಾಹರಣೆಗೆ ಸುಂಕ ತುಣೂರು ದೇವೇಗೌಡರಾಗ್ಬೋದು, ಶಿವಳ್ಳಿ ಬೋರೇಗೌಡರಾಗ್ಬೋದು, ವೆಂಕಟೇಶಣ್ಣ ಆಗ್ಬೋದು, ಹೇಮಂತ ಅಣ್ಣ ಆಗ್ಬೋದು, ಕೆಂಪಣ್ಣ, ಇವರೆಲ್ಲರೂ ಕೂಡ ನಮ್ಮ ಮಂಡ್ಯ ಸಾವಯವ ರೈತರು. ಇವ್ರನ್ನೆಲ್ಲ ಭೇಟಿ ಮಾಡಿದ್ವಿ ಸರ್, ಅವ್ರ ಜಮೀನುಗಳನ್ನ ನೋಡಿದ್ವಿ, ಎಲ್ಲರೂ ತುಂಬ ಒಳ್ಳೆ, ಆಗ ಈಗ ಆಲ್ರೆಡಿ ಅವರು 15 ವರ್ಷದಿಂದನೂ ಅವರು ಕೃಷಿ ಮಾಡ್ಕೊಂಡು ಬರ್ತಾಯಿದ್ರೆ. ಇದೆಲ್ಲದರ ನಡುವೆ ನಮಗೆ ಒಂದು ಒಳ್ಳೆ ಸಮಯ ಸಿಕ್ತು. ಏನಂತಂದರೆ ಅದು ಮಂಡ್ಯ ಸ್ವದೇಶಿ ಜಾಗರಣ ಮಂಚ, ಮತ್ತು ಬಯಲುಸೀಮೆ ಸಾವಯವ ಕೃಷಿಕರು, ಆರ್ಗ್ಯಾನಿಕ್ ಮಂಡ್ಯ, ಮತ್ತು ಇನ್ನೊಂದಷ್ಟು ಸ್ಥಳೀಯ ಸಂಸ್ಥೆಗಳು ಸೇರಿಕೊಂಡು ಒಂದು ಸಾವಯವ ಸಂತೆ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಮಂಡ್ಯದಲ್ಲಿ ನಿರ್ಧಾರ ಆಯಿತು, ಸ್ಟಾರ್ಟು ಆಯಿತು, ಚೆನ್ನಾಗಿ ನಡೀತಾ ಇತ್ತು. ನಮಗೆ ಅದು ಕಿವಿಗೆ ಬಿತ್ತು, ಓಹೋ ಇದು ನಮ್ಗೆ ಒಂದು ಒಳ್ಳೆಯ ವೇದಿಕೆ ಆಗುತ್ತೆ ಅಂತೇಳಿ ನಾನು ಅಲ್ಲಿಗೆ ಹೋದೆ. ಸ್ವದೇಶಿ ಜಾಗರಣ ಮಂಚನ ಜಗದೀಶ್ಜಿಯವರು ನನಗೆ ಒಂದು ಅವಕಾಶ ಕೊಟ್ಟರು, ಬಾರಪ್ಪ ನೀನು ವಾರ ವಾರ ಬಾ ಅಂತ ತಿರುಗಾಡ್ಕೊಂಡೋಗು ಅನ್ನೋ ಅಂತಿತ್ತು. ನಾವು ನಮಗೆ ಬೇಕಾದಲ್ಲ, ನಮ್ಗೆ ಒಂದೇ, ನಮಗೆ ಆಹಾರ ಸಿಗ್ತಾ ಇತ್ತು, ತುಂಬ ಖುಷಿ ಆಯಿತು. ನಾವು ಮೈಸೂರಿಗೆ ಬಂದು, ಮೈಸೂರು ಬಂದು ತೊಗೊಂಡು, ಆಲೂರು ಮೂರ್ತಿ ಅಂತ ಹೇಳಿದ್ನಲ್ಲ ಸರ್, ಆಲೂರು ಮೂರ್ತಿ ಅವರು ಇಲ್ಲಿ ಅವರು ಸಂತೆ ನಡೆಸ್ತಾರೆ, ಶಾಂತಿ ಪ್ರಸಾದ್ ಆಲೂರು ಮೂರ್ತಿ. ಅಲ್ಲಿ ಇಲ್ಲಿ ಬಂದು ಸೋಪು ಮತ್ತು ಬೇಳೆಕಾಳುಗಳು ಸಿರಿಧಾನ್ಯಗಳನ್ನೆಲ್ಲ ಬೈ, ಇಲ್ಲಿ ತರಕಾರಿಗಳು ಅಷ್ಟು ಕಡಿಮೆ ಇತ್ತು, ಅಲ್ಲಿ ತರಕಾರಿಗಳು ಸ್ಟಾರ್ಟ್ ಆಯಿತು, ತರಕಾರಿಗಳನ್ನೆಲ್ಲ ತೊಗೊಂಡು ನಾವು ಬಳ್ಸೋಕ್ಕೆ ಸ್ಟಾರ್ಟ್ ಮಾಡಿ, ತುಂಬ ಖುಷಿ ಆಯ್ತು ಸರ್ ಅವಾಗ. ಸರಿ, ಇದಾದಮೇಲೆ ಏನು ಮಾಡಿದೆ, ಅಲ್ಲಿ ಮೈಕ್ನ ವ್ಯವಸ್ಥೆ ಇತ್ತು, ಮಾತಾಡಲಿಕ್ಕೆ ಹಾಡುಗಳನ್ನು ಹಾಕ್ತಾಯಿದ್ರು. ಅಲ್ಲಿ ಮಾದೇವಣ್ಣ ಅಂತ, ಕಾರ್ಸ್ವಾಡಿ ಮಾದೇವಣ್ಣ ಅಂತ ಅವರು ಮೇನಾಗಿ ಅದನ್ನು ಮಾತಾಡ್ತಾಯಿದ್ರು. ಅವ್ರನ್ನ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಕೇಳಿಸ್ಕೊಂಡು ನಾನು ಈ ರೀತಿ ಮಾತಾಡಬೇಕು ಅಂತ ನನಗೂ ಒಂದು ಸ್ವಲ್ಪ ಪ್ರೇರೇಪಣೆ ಆಯಿತು. ಮಾದೇವಣ್ಣ ಆಬ್ಸೆನ್ಸಲ್ಲಿ ನಾನು ಮಾತನಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಮಂಡ್ಯ ನಾಗರಿಕ ಜನರೇ, ಇದು ಒಂದು ಒಳ್ಳೆಯ ಅವಕಾಶ ನಿಮಗೆ, ಇಲ್ಲೆಲ್ಲ ಪದಾರ್ಥಗಳು ಸಿಗ್ತವೆ, ದಯಮಾಡಿ ಇದನ್ನು ಉಪಯೋಗಿಸ್ಕೊಂಡು ನಿಮ್ಮ ಆರೋಗ್ಯನ ಸರಿ ಮಾಡ್ಕೊಳ್ಳಿ ಅನ್ನೋ ಪ್ರಚಾರಕ್ಕೆ ನಾನು ಅಲ್ಲಿ, ನಾನು ನಮ್ಮ ಮಿಸ್ಸಸ್ ಇಬ್ಬರು ಇಳಿದ್ವಿ, 4 ಗಂಟೆ ಅದೇ ಕೆಲಸ ಆಗ್ತಾಯಿತ್ತು. ಸರಿ, ಒಂದು ಫೈನ್ ಡೇ ಏನಾಯಿತು, ಹಿಂಗೆ ನಾವು ಅಂದರೆ ಸ್ವದೇಶಿ ಜಾಗರಣ ಮಂದಿನೆಲ್ಲ ಮಾತಾಡಿಕೊಂಡಾಗ ತರಕಾರಿಗಳನ್ನ ಬಿಟ್ಟು ಬೇರೆ ಏನು ನಾವು ಉತ್ಪನ್ನಗಳನ್ನ ಇಡ್ಬೋದು ಅನ್ನೋದು ಒಂದು ಪ್ರಸ್ತಾವಕ್ಕೆ ಬಂತು. ನಾನು ಸಜೆಸ್ಟ್ ಮಾಡಿದೆ, ಮೈಸೂರಿಗೆ ಹೋಗ್ತಾಯಿದ್ದೀನಿ, ಅಲ್ಲಿ ಸೋಪ್ಗಳು ಸಿಗ್ತವೆ, ಈ ರೀತಿ ಬೇರೆ ಬೇರೆ ವಸ್ತುಗಳಿದೆ, ಯಾಕೆ ನಾವು ಅವ್ರನ್ನ ಇಲ್ಲಿ ಇನ್ವೈಟ್ ಮಾಡಬಾರ್ದು ಅಂತ ಒಂದು ನಾನೇ ಹೇಳಿದೆ. ಆಯ್ತಪ್ಪ ಇನ್ವೈಟ್ ಮಾಡು ಅಂತ ನಮ್ಗೆ ಹೇಳಿದ್ರು. ನಾನು ಶಾಂತಿಪ್ರಸಾದ್, ಆಲೂರು ಮೂರ್ತಿ ಅವರು ಇಬ್ಬರು ಒಂದೇ, ಶಾಂತಿಪ್ರಸಾದ್ ಸರ್ಗೆ ನಾನು ಕಾಲ್ ಮಾಡಿ, ಸರ್ ಇಲ್ಲಿ ಬನ್ನಿ ಒಂದು ಸಲ ಸ್ಟಾಲ್ ಹಾಕಿ ಅಂತ ಹೇಳಿದೆ. ಅವ್ರು ಬಂದು 2 ವಾರ ಸ್ಟಾಲ್ ಹಾಕಿದ್ರು, ವ್ಯಾಪಾರ ಅಷ್ಟೇ ಕಷ್ಟ ಆಗಲಿಲ್ಲ, ಸ್ಪಂದನೆ ತುಂಬ ಕಡಿಮೆ ಇತ್ತು. ಅವರು ಹೊರಟವ್ರು, ಇಲ್ಲಪ್ಪ ನನಗೆ ಬಂದು ಹೋಗೋಕ್ಕೆ ಕಷ್ಟ ಆಗುತ್ತೆ, ಸಾರಿ ಅಂತ ಹೇಳಿದ್ರು. 2 ವಾರ ಹಂಗೆ ಸ್ಟಾಪ್ ಆಯಿತು. ಆವಾಗ ಒಂದು ತಿಂಗಳಿಗೆ ಒಂದು ಸಲ ಸಂತೆ ನಡೀತಾಯಿತ್ತು. ನಾನು ನಮ್ಮ ಮಿಸ್ಸಸ್ ಕೇಳಿದೆ, ನಾವು ಹೇಗಿದ್ರು 4 ಗಂಟೆಗಳ ಕಾಲ ಅಲ್ಲಿ ಇರ್ತೀವಿ, ಯಾಕೆ ನಾವೇ ಒಂದು ಪ್ರಯತ್ನ ಪಡಬಾರ್ದು, ಶಾಂತಿಪ್ರಸಾದ್ ಸರ್ಗೆ ಹೇಳೋಣ ಈ ರೀತಿ ಐಟಮ್ ಕೊಡಿ, ನಾವಲ್ಲಿ ಇಟ್ಟು ನೋಡ್ತೀವಿ ಸರ್ ಅಂತೇಳಿ ಐಟಮ್ಗಳನ್ನ ಇಸ್ಕೊಬಂದು ಒಂದು ವಾರ ಇಟ್ವಿ ಸರ್. ಅಂದರೆ 2-3 ತಿಂಗಳು ಟ್ರೈ ಮಾಡಿದ್ವಿ, ಸೇಲ್ ಆಗಲಿಲ್ಲ. ಒಂದು ಸೋಪು, 2 ಸೋಪು, ಸೋಪ್ಗಳು ಮೇಯ್ನಾಗಿ ಕಾಸ್ಮೆಟಿಕ್ ಐಟಮ್ಸ್, ಒಂದು 7 ಥರದ ಸೋಪ್ಗಳನ್ನ ತಯಾರು ಮಾಡ್ತಾರೆ. ಆಗಲಿಲ್ಲ, ಸರಿ ವಾಪಸ್ ತೊಗೊಂಡೋಗಿ ಕೊಟ್ಬಿಟ್ವಿ. ಸೋಪ್ಗಳು ಇಲ್ಲ ಸರ್, ಬೇಜಾರು ಮಾಡ್ಕೊಬಿಡಿ, ಈ ಥರ ಆಗ್ತಾಯಿಲ್ಲ. ಮತ್ತೆ ಸಂಘದವ್ರು ನಾವೆಲ್ಲ ಸೇರಿ ಮತ್ತೆ ತೀರ್ಮಾನ ತಗೊಂಡು ವಾರಕ್ಕೊಂದಿನ ಸಂತೆ ಸ್ಟಾರ್ಟ್ ಮಾಡಿದ್ವಿ. ವಾರ ವಾರ ಜನ ಜಾಸ್ತಿ ಆಗ್ತಾಯಿದ್ರು. ಓ ಇದು ಒಳ್ಳೆ ರೈಟ್ ಟೈಮ್ ಅಂದ್ಕೊಂಡು ಮತ್ತೆ ಹೋಗಿ ಸೋಪ್ಗಳನ್ನ ತಂದೆ ಸರ್, ತಂದು ಇಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. 1 ಸೋಪು, 2 ಸೋಪು ಈ ಥರ ಸೇಲ್ ಆಗಕ್ಕೆ ಸ್ಟಾರ್ಟ್ ಆಯಿತು. ನಾವಿಬ್ಬರು, ನಾನು ಒಂದು ಕ್ರಿಯೇಟಿವ್ ಮೈಂಡು, ಸುಮ್ಮನೆ ಏನಾದ್ರು ಒಂದು ಬೇರೆ ಬೇರೆ ಥರ ಯೋಚನೆ ಮಾಡ್ತಿದ್ದೆ, ಈ ಬೇರೆ ಏನಿಡ್ಬೋದು, ನಮ್ಮ ಇದು ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಕ್ಕೆ ಬೇರೆ ಏನಿಡ್ಬೋದು, ನಾವು ರೈತರಿಗೆ ತೊಂದರೆ ಕೊಡೋದು ಬೇಡ, ಇದನ್ನು ಬಿಟ್ಟು ಬೇರೆ ಏನು ಮಾಡ್ಬೋದು ಸರ್. ಮಧುಗಿರಿನಲ್ಲಿ ಒಬ್ಬರು, ಅವ್ರ ಹೆಸರು ಮಾಡ್ತೀನಿ, ಯೋಗೇಶ್ ಅಂತ ಇರ್ಬೋದು, ತುಪ್ಪಿರೇಕಾಯ್ದು ಚಗರೆ ಬರುತ್ತೆ ಸರ್, ಮೈ ಉಜ್ಜು ಅಂತ ಚಗರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅದೆಲ್ಲಿ ಸಿಗುತ್ತೆ ಅಂತ ಪತ್ತೆ ಮಾಡಿ ಅಲ್ಲಿಂದ ತರಿಸ್ತೆ, ಮಧುಗಿರಿಯಿಂದ ಒಂದಷ್ಟು ತರಿಸಿ ಆ ಚಗರೆನ ಮಾರುವಂತಹ ವ್ಯವಸ್ಥೆ ಮಾಡಿದೆ. ಮತ್ತೆ ಪ್ಲಾಸ್ಟಿಕ್ ನಮ್ಮ ದಿನನಿತ್ಯ ಜೀವನದಲ್ಲಿ ವಸ್ತುಗಳೇನಿದೆ ಅದನ್ನೆಲ್ಲ ಅಳವಡಿಸ್ಕೊಂಡೆ ಸರ್. ಉದಾಹರಣೆಗೆ ಬ್ರಷ್ ಆಗ್ಬೋದು, ಆ ಬ್ಯಾಂಬೂ ಬ್ರಷ್ ಬರುತ್ತೆ, ಆ ಥರದ್ದು ಸುಮಾರು ಉತ್ಪನ್ನಗಳಿದೆ ಸರ್, ಆ ಥರದ್ದೆಲ್ಲ ಮರದ ಐಟಮ್ಸ್ಗಳು, ಪ್ಲಾಸ್ಟಿಕ್ ಆಟಿಕೆಗಳ ಬದಲಿಗೆ ಮರದ ಸ್ಪೂನ್ಗಳು, ಮರದ ಸೌಟು, ಮಣ್ಣಿನ ಬಾಟಲ್ಗಳು, ಮಣ್ಣಿನ ಮಡಕೆಗಳು, ಈ ರೀತಿ ಎಲ್ಲನೂ ಅಲ್ಲಿ ಪರಿಚಯ ಪಡಿಸಿ ಜನರಿಗೆ ನಮ್ಮನ್ನು ನೋಡಿ ತುಂಬ ಏನೋ ಥರ ವಿಶೇಷವಾಗಿದೆ ಎಲ್ಲ ಎಲ್ಲೂ ಇಲ್ದಿರೋದು ಅಂತ ನಮಗೆ ಅಟ್ರಾಕ್ಟ್ ಜಾಸ್ತಿ ಆಯಿತು. ಅದನ್ನು ನಾವು ಜಾಸ್ತಿ ಸೇಲ್ ಮಾಡ್ತಾ ಬಂದ್ವಿ ಸರ್. ಲಾಭದೃಷ್ಟಿಯಿಂದಲ್ಲ, ಒಂದು ಅವೇರ್ನೆಸ್ಸು ಮಾತಾಡ್ಕೋತಾ ಇದ್ವಿ, ಅವೇರ್ನೆಸ್ಸು ನಮಗೂ ಐಟಮ್ ತೊಗೋತಿದ್ದು ಬರ್ತಾಯಿತ್ತು. ಇಲ್ಲೇನಾಯಿತು, ಮತ್ತೆ ಒಂದು ಪ್ರಸ್ತಾವನೆ ಬಂತು, ಜನರನ್ನು ಇನ್ನೂ ಜಾಸ್ತಿ ಮಾಡಬೇಕು, ಏನಾದ್ರು ತಿಂಡಿ ಐಟಮ್ಸ್ ಮಾಡಬೇಕು ಅಂತೇಳಿ. ಅದೇನಾಯ್ತು ಅವಾಗ, ಏನು ಮಾಡ್ಬೋದು ಅಂತಂದರೆ ಸಿರಿಧಾನ್ಯದ ಏನಾದ್ರು ಮಾಡೋಣ ಅಂತೇಳಿ. ಸರಿ, ನಾನು ಒಂದು ಹೇಳಿದೆ, ದೋಸೆ ಮಾಡಿಸ್ಬಿಡೋಣ, ಸಿರಿಧಾನ್ಯ ದೋಸೆ ಇಡ್ಲಿ ತುಂಬ ಚೆನ್ನಾಗಾಗುತ್ತೆ ಅಂತ ಒಂದು ಪ್ರಸ್ತಾವನೆ ಬಂತು. ಸರಿ, ಯಾರಾದರೂ ಬಡವರು ಮಧ್ಯಮ ವರ್ಗದವ್ರಿಗೆ ಇದನ್ನು ಚಾನ್ಸ್ ಕೊಡೋಣ, ಟಾಸ್ಕ್ ಕೊಡೋಣ ಅಂತೇಳಿ ತೀರ್ಮಾನ ಇತ್ತು. ಬಂದರು ಅವರು, ಬಂದು 2 ವಾರ ಮಾಡಿದ್ರು, ಪಪ್ಪ ಅವ್ರ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಎಲ್ಲನೂ ತಂದು ವ್ಯವಸ್ಥೆಗಳನ್ನ ಮಾಡೋಕ್ಕಾಗಲಿಲ್ಲ. ಕೊನೆಗೆ ನಮಗೆ ಬಂತು,

ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08212970411. ಆಧುನಿಕ ಕೃಷಿಯಲ್ಲಿ ರೈತರು ಮೂಲ ಕೃಷಿಗೆ ಬೇಕಾದ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಹಸಿರೆಲೆ ಗೊಬ್ಬರಗಳನ್ನು ತ್ಯಜಿಸಿ ಕೃತಕ ರಸಗೊಬ್ಬರಗಳನ್ನು ನಿಗದಿತ ಪ್ರಮಾಣಕ್ಕಿಂತ ಯಥೇಚ್ಛವಾಗಿ ವಿವೇಚನೆ ಇಲ್ಲದೆ ಅಸಮರ್ಪಕವಾಗಿ ಬಳಸುತ್ತಿರುವುದರಿಂದ ಕೃಷಿ ಉತ್ಪಾದನೆ ಮತ್ತು ಪರಿಸರದ ಮೇಲೆ ದುಷ್ಪರಿಣಾಮಗಳು ಉಂಟಾಗುತ್ತಿರುವುದು ಕಂಡುಬರುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ರಸಗೊಬ್ಬರಗಳ ಬೆಲೆಗಳು ಹೆಚ್ಚಳವಾಗುತ್ತಿರುವುದರಿಂದ ಕಡಿಮೆ ದರದಲ್ಲಿ ಲಭ್ಯವಾಗುತ್ತಿರುವ ಯೂರಿಯಾ ರಸಗೊಬ್ಬರವನ್ನು ಅಧಿಕವಾಗಿ ಬಳಸುತ್ತಿರುವುದು ಕಂಡು